ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ನಿಲಯದ ಸಂಜೆಯ ಪ್ರಸಾರವನ್ನು ಇದೀಗ ಆರಂಭ ಮಾಡುತ್ತಿದ್ದೇವೆ. ಸಮಯ 5:30:20. ನಿಲಯದ ಸಂಜೆಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾನು ನಿಮ್ಮ ರೇಡಿಯೋ ಗೆಳತಿ ನಿರ್ಮಲಾ. ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು. ಕೃಷಿ ರಂಗ ಕೇಳುಗರೆ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ದ್ರಾಕ್ಷಿ ಬೆಳೆಯಲ್ಲಿ ಬಳ್ಳಿ ಸವರುವಿಕೆ ಮತ್ತು ನಿರ್ವಹಣಾ ಕ್ರಮಗಳನ್ನು ಕುರಿತು ಡಾ ಜಿ ಸತೀಶ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಮೊದಲಿಗೆ ಜಾಹೀರಾತುಗಳು. ಆಗಸ್ಟ್ 15 ರೈತ ಬಂಧು ಅಭಿಯಾನ. ಕೃಷಿ ತ್ಯಾಜ್ಯ ಬಳಸಿ ಕಡಿಮೆ ಖರ್ಚಿನಲ್ಲಿ ಎರೆಗೊಬ್ಬರ ತಯಾರಿಕೆಗೆ ನೆರವು. ಎರೆಹುಳು ಗೊಬ್ಬರದಿಂದ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ತಪ್ಪಿಸಬಹುದು. ಎರೆಹುಳು ತೊಟ್ಟಿ ನಿರ್ಮಿಸಲು 27,000 ರೂಪಾಯಿಗಳವರೆಗೆ ಸಹಾಯಧನ. ಎರೆಹುಳು ಗೊಬ್ಬರ ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅಧಿಕ ಇಳುವರಿ ಪಡೆಯಿರಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-425-8666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಕೇಳ್ರಪ್ಪ ಕೇಳ್ರಿ, ಯಾರ್ಗಾದ್ರೂ ರಾತ್ರಿ ಜ್ವರ, 2 ವಾರಕ್ಕಿಂತ ಹೆಚ್ಚು ಕೆಮ್ಮು, ಕಫದ ಜೊತೆ ರಕ್ತ, ತೂಕ ಕಡಿಮೆ ಆಗ್ತಾ ಇರೋರು ಕಂಡು ಬಂದ್ರೆ ನಿಮ್ ಮನೆ ಬಾಗಿಲಿಗೆ ಬರುವ ಆರೋಗ್ಯ ಕಾರ್ಯಕರ್ತರಿಗೆ ತಿಳಿಸಿ. ಕ್ಷಯರೋಗ ಪರೀಕ್ಷೆ ಮತ್ತು ಚಿಕಿತ್ಸೆ ಉಚಿತ. ಕ್ಷಯ, ಸಾಂಕ್ರಾಮಿಕ ರೋಗ, ಕ್ಷಯರೋಗಿ ಕೆಮ್ಮಿದಾಗ ಸೀನಿದಾಗ ಗಾಳಿ ಮೂಲಕ ಹರಡುತ್ತೆ. ಸರಿಯಾಗಿ ಚಿಕಿತ್ಸೆ ಪಡೆದ್ರೆ ಕ್ಷಯರೋಗ ಗುಣವಾಗುತ್ತೆ. ಬನ್ನಿ, ಕ್ಷಯರೋಗ ತಡೆಗಟ್ಟೋಣ, ನಮ್ಮ ರಾಜ್ಯದಿಂದ ಕ್ಷಯರೋಗ ಓಡಿಸೋಣ. ಹೆಚ್ಚಿನ ವಿಷಯಕ್ಕೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೇಳ್ರಪ್ಪೋ ಕೇಳಿ. ಆತ್ಮೀಯ ರೈತ ಬಾಂಧವರಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳಿ, ದ್ರಾಕ್ಷಿ ಬೆಳೆಯಲ್ಲಿ ಬಳ್ಳಿ ಸವರುವಿಕೆ ಮತ್ತು ನಿರ್ವಹಣಾ ಕ್ರಮಗಳನ್ನು ಕುರಿತು ಬೆಂಗಳೂರಿನ ಹೆಸರುಘಟ್ಟದ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಪ್ರಧಾನ ವಿಜ್ಞಾನಿಗಳಾದ ಡಾ ಜೆ ಸತೀಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ನಮಸ್ಕಾರ ಡಾಕ್ಟರ್ ಸತೀಶ್ ಅವರೇ. ನಮಸ್ಕಾರ. ದ್ರಾಕ್ಷಿ ನಮ್ಮ ಮುಖ್ಯವಾದ ಹಣ್ಣಿನ ಬೆಳೆ. ಹೌದು. ನಮ್ಮ ರೈತ ಬಾಂಧವರು ಇವತ್ತು ಬೀಜ ಸಹಿತ ಮತ್ತು ಬೀಜರಹಿತ ಎರಡು ವಿಧವಾದ ತಳಿಗಳನ್ನು ಬಳಸಿಕೊಂಡು ದ್ರಾಕ್ಷಿ ಬೇಸಾಯವನ್ನು ಮಾಡ್ತಾ ಇದ್ದಾರೆ. ಅದು ಬೆಂಗಳೂರು ಸುತ್ತಮುತ್ತ ಅಂತೂ ಈ ನೀಲಿ ದ್ರಾಕ್ಷಿ ಅಂತ ಅದು ಕೂಡ ಬೆಳೀತಾ ಇದ್ದಾರೆ. ಮತ್ತು ಇದು ವಿಶೇಷವಾಗಿ ನಮಗೆ ಬೇಸಿಗೆಯ ಪ್ರಾರಂಭದಲ್ಲಿ ನಮಗೆ ಒಂದು ಕೊಯ್ಲಿಗೆ ಬಂದು ಮಾರುಕಟ್ಟೆಯಲ್ಲಿ ಸಾಕಷ್ಟು ಒಂದು ಬೇಡಿಕೆ ಇರುವಂಥ ಹಣ್ಣಿನ ಬೆಳೆ ಅಂತಲೇ ಈ ದ್ರಾಕ್ಷಿಯನ್ನು ಹೇಳ್ಬೋದು. ದ್ರಾಕ್ಷಿಯಲ್ಲಿ ನಾವು ಈ ಅನುಸರಿಸಬೇಕಾದಂಥ ಮುಖ್ಯವಾದ ಒಂದು ಕ್ರಮ ಅಂದರೆ ಈ ಬಳ್ಳಿಗಳನ್ನು ಸವರುವಂಥದ್ದು. ಅದನ್ನು ಚಾಟಿನಿ ಅಂತ ಕೂಡ ಕರೀತಾರೆ, ಪ್ರೂನಿಂಗ್ ಅಂತ ಕೂಡ ಕರೀತಾರೆ. ತಾವಿವತ್ತು ಈ ಒಂದು ಚಾಟಿನಿಯ ಬಗ್ಗೆ ಮತ್ತು ಈ ಚಾಟಿನಿ ಅಥವಾ ಈ ಪ್ರೂನಿಂಗ್ ಮಾಡೋದಾದಮೇಲೆ ಏನೇನು ಕ್ರಮಗಳನ್ನು ಅನುಸರಿಸಿ ದ್ರಾಕ್ಷಿ ತೋಟವನ್ನು ನಿರ್ವಹಣೆ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ರೈತ ಬಾಂಧವರಿಗೆ ಒಂದು ಪರಿಚಯ ಮಾಡಿಕೊಡ್ಬೇಕು. ಈಗ ಮುಖ್ಯವಾಗಿ ದ್ರಾಕ್ಷಿ ಬೇಸಾಯದಲ್ಲಿ ಈ ಚಾಟಿನಿ ಅಥವಾ ಪ್ರೂನಿಂಗ್ ಅಂತೀವಲ್ಲ, ಇದನ್ನ ಮಾಡೋದ್ರ ಉದ್ದೇಶ ಏನು ಅಂತೀರಿ? ದ್ರಾಕ್ಷಿ ಬೇಸಾಯದಲ್ಲಿ ಚಾಟ್ನಿ ಮಾಡೋದು ಅತ್ಯಂತ ಮಹತ್ವಪೂರ್ಣ ಕಾರ್ಯ ಆಗಿದ್ದು ಅದು ಸಾಕಷ್ಟು ಜಾಣ್ಮೆ ಮತ್ತು ನಿಖರತೆ ಬಿಡುವ ಕ್ರಿಯೆ ಆಗಿರುತ್ತೆ. ಹೊಸದಾಗಿ ದ್ರಾಕ್ಷಿ ತೋಟ ಸ್ಥಾಪಿಸಿದ 2ನೇ ವರ್ಷದ ನಂತರ ಸಾಮಾನ್ಯವಾಗಿ ವರ್ಷಕ್ಕೆ 2 ಬಾರಿ ದ್ರಾಕ್ಷಿ ಚಾಟ್ನಿ ಮಾಡ್ತೀವಿ. ಕಳೆದ ವರ್ಷದ ಹಣ್ಣಿನ ಕಟಾವಾದ ನಂತರ ಮಾರ್ಚ್ ತಿಂಗಳ ಕೊನೆಯಿಂದ ಏಪ್ರಿಲ್ ತಿಂಗಳಲ್ಲಿ ಬ್ಯಾಕ್ ಪ್ರೂನಿಂಗ್ ಅಂದ್ರೆ ಬೇಸಿಗೆ ಕಾಲದಲ್ಲಿ ಏಪ್ರಿಲ್ ಪ್ರೂನಿಂಗ್ ಮಾಡ್ತಾರೆ. ಹಾಗೂ ಈ ಪ್ರೂನಿಂಗ್ ನಂತರ ತಯಾರು ಮಾಡಿದ ಕಡ್ಡಿಗಳ ಮೇಲೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಫಾರ್ವರ್ಡ್ ಪ್ರೂನಿಂಗ್ ಮಾಡ್ತಾರೆ. ಅಂದ್ರೆ ಅಲ್ಲಿವರೆಗೂ ಬೆಳೀತಾ ಇರುತ್ತೆ, ಅದು ಅಲ್ಲಿವರೆಗೂ ಬೆಳೀತಾನೆ ಇರುತ್ತೆ. ಸೊ ಚಾಟ್ನಿ ಮಾಡೋ ಪ್ರಮುಖ ಉದ್ದೇಶ ಏನಂದ್ರೆ ಹೊಸ ತೋಟದಲ್ಲಿ ದ್ವಿತೀಯ ಟಿಸಲುಗಳು ಅಂದ್ರೆ ಸೆಕೆಂಡರಿ ತಯಾರಾಗಿದ್ದಾಗ ಏಪ್ರಿಲ್ ಚಾಟ್ನಿ ಸಮಯದಲ್ಲಿ ಹೊಸ ಕಡ್ಡಿಗಳನ್ನ ಭಾಗಿಸಿ ಸೆಕೆಂಡರಿ ತಯಾರಿ ಮಾಡಬಹುದು. ಇದು ಒಂಥರ ಕರೆಕ್ಷನ್ ಆಗುತ್ತೆ ಹಳೆ ತೋಟಗಳಲ್ಲಿ. ಹೊಸ ತೋಟದಲ್ಲಿ ಏನಾಗುತ್ತೆ ಅಂದ್ರೆ ಸೆಕೆಂಡರಿ ಮಾಡಿಲ್ಲ ಅಂದ್ರೆ ಅದನ್ನ ಸರಿ ಮಾಡಕ್ಕೆ ಇದು ಸೂಕ್ತವಾದ ಕಾಲ. ಮತ್ತೆ ಹಳೆಯ ತೋಟದಲ್ಲಿ ಚಾಟ್ನಿ ಮಾಡುವಾಗ ಹಳೆಯ ಕಡ್ಡಿಗಳನ್ನು, ರೋಗಗ್ರಸ್ತ ಕಡ್ಡಿಗಳನ್ನು ಮತ್ತೆ ಅಶಕ್ತ ಕಡ್ಡಿಗಳನ್ನೆಲ್ಲ ತೆಗಿಬೇಕಾಗುತ್ತೆ. ಸಾಮಾನ್ಯವಾಗಿ ವರ್ಷಕ್ಕೆ ಒಂದೇ ಬೆಳೆ ತೆಗೆಯುವಂತ ಫ್ಲೇಮ್ ಸೀಡ್ಲೆಸ್, ಶರತ್ ಸೀಡ್ಲೆಸ್, ಫ್ಯಾಂಟಸಿ ಸೀಡ್ಲೆಸ್, ನಾನಾ ಪರ್ಪಲ್, ರೆಡ್ ಗ್ಲೋಬ್, ಈ ರೀತಿ ಹೊಸ ತಳಿಗಳಲ್ಲಿ ಏಪ್ರಿಲ್ ತಿಂಗಳಲ್ಲಿ ಬ್ಯಾಕ್ ಪ್ರೂನಿಂಗ್ ಹಾಗೂ ಸೆಪ್ಟೆಂಬರ್ ಅಕ್ಟೋಬರ್ ನಲ್ಲಿ ಫಾರ್ವರ್ಡ್ ಪ್ರೂನಿಂಗ್ ಅಂದ್ರೆ ಚಳಿಗಾಲದ ಪ್ರೂನಿಂಗ್ ಮಾಡಬೇಕಾಗುತ್ತೆ. ಆದ್ರೆ ವರ್ಷಕ್ಕೆ ಎರಡು ಬೆಳೆ ತೆಗೆಯುವಂತ ಈ ಬೆಂಗಳೂರ್ ಬ್ಲೂ ನೀಲಿ ಅಂದ್ರೆ ಬೆಂಗಳೂರ್ ಬ್ಲೂ ಮತ್ತು ದಿಲ್ಕುಶ್ ತಳಿಗಳಲ್ಲಿ ಮೇ ಜೂನ್ ತಿಂಗಳಲ್ಲಿ ಫಾರ್ವರ್ಡ್ ಪ್ರೂನಿಂಗ್ ಮಾಡ್ತಾರೆ ಮತ್ತೆ ಡಿಸೆಂಬರ್ ನಲ್ಲಿ ಬ್ಯಾಕ್ ಪ್ರೂನಿಂಗ್ ಮಾಡ್ತಾರೆ. ಸ್ವಲ್ಪ ಅದು ವ್ಯತ್ಯಾಸ ಆಗುತ್ತೆ. ಇದೆರಡು ಎರಡು ಬೆಳೆ ತೆಗೆಯೋದ್ರ ಆದ್ರಿಂದ ಇದರಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಮತ್ತೆ ಹವಾಮಾನ ವೈಪರೀತ್ಯದಿಂದ ಗಿಡಗಳಿಗಾಗುವ ದುಷ್ಪರಿಣಾಮ ಹಾಗೂ ಮಾರುಕಟ್ಟೆಯಲ್ಲಿ ಬೇಡಿಕೆಯ ಮೇರೆಗೆ ಈ ಪ್ರೂನಿಂಗ್ ಸಮಯವನ್ನು ನಿರ್ಧಾರ ಮಾಡಬೇಕಾಗುತ್ತೆ. ಏಪ್ರಿಲ್ ಪ್ರೂನಿಂಗ್ ನಂತರ ಬಳ್ಳಿಗಳು ಸುಪ್ತಾವಸ್ಥೆಗೆ ತೆರಳುತ್ತೆ ಮತ್ತೆ ಅದರ ಕಣ್ಣುಗಳಲ್ಲಿ ಫಲಭರಿತವಾದ ಹಣ್ಣುಗಳು ತಯಾರಾಗುತ್ತೆ. ಸೊ ಈ ಹಣ್ಣಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳುವ ತಳಿಗಳಾದ ರೆಡ್ ಗ್ಲೋಬ್ ಮತ್ತೆ ಕ್ರಿಮ್ಸನ್ ಸೀಡ್ಲೆಸ್ ತಳಿಗಳಲ್ಲಿ ಏಪ್ರಿಲ್ನ ಮೂರು ಅಥವಾ ನಾಲ್ಕನೇ ವಾರದಲ್ಲಿ ಬ್ಯಾಕ್ ಪ್ರೂನಿಂಗ್ ಮಾಡಬೇಕಾಗುತ್ತೆ ಹಾಗೂ ಅಕ್ಟೋಬರ್ ಎರಡನೇ ವಾರದಲ್ಲಿ ಫಾರ್ವರ್ಡ್ ಪ್ರೂನಿಂಗ್ ಮಾಡಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ನಿಮಗೆ ಮಾರುಕಟ್ಟೆಯಲ್ಲಿ ಒಳ್ಳೆಯ ಬೇಡಿಕೆ ಸಮಯದಲ್ಲಿ ಹಣ್ಣುಗಳನ್ನ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಮುಖ್ಯವಾಗಿ ನಾವು ಈ ಚಾಟಣಿ ಅಥವಾ ಪ್ರೂನಿಂಗ್ ಮಾಡೋದಕ್ಕಿಂತ ಮೊದಲು ನಮ್ಮ ದ್ರಾಕ್ಷಿ ತೋಟವನ್ನು ಏನಾದರೂ ತಯಾರು ಮಾಡಬೇಕಾಗತ್ತೆ? ಖಂಡಿತ ಖಂಡಿತ, ಇದು ಒಳ್ಳೆ ಪ್ರಶ್ನೆ. ಚಾಟ್ನಿ ಮಾಡೋ ಮೊದಲು ಕೆಲವು ಕ್ರಮಗಳನ್ನ ಅನುಸರಿಸಬೇಕಾಗುತ್ತೆ. ಅದರಲ್ಲಿ ಮುಖ್ಯವಾಗಿ ಬೀಜರಹಿತ ತಳಿಗಳಾದ ಫ್ಲೇಮ್ ಸೀಡ್ಲೆಸ್, ಶರತ್ ಸೀಡ್ಲೆಸ್ ಮತ್ತೆ ನಾನಾ ಪರ್ಪಲ್ ಜೊತೆಗೆ ರೆಡ್ ಗ್ಲೋಬ್ ಅಂತ ಈಗ ಹೊಸ ತಳಿ ಬಂದಿದೆ. ಇದರಲ್ಲಿ ಸುಮಾರು ಮೂರರಿಂದ ನಾಲ್ಕು ವಾರಗಳ ಕಾಲ ಹಾರ್ವೆಸ್ಟ್ ಅಂದ್ರೆ ಕಟಾವ್ ಆದ್ಮೇಲೆ ವಿಶ್ರಾಂತಿ ಕೊಡಬೇಕು ಗಿಡಗಳಿಗೆ. ಯಾಕೆ ಅದು ನಮ್ಮ ಸೌತ್ ಇಂಡಿಯನ್ ಕಂಡೀಷನ್ ಅಲ್ಲಿ ವರ್ಷ ಪೂರ್ತಿ ಬೆಳೆಯೋದ್ರಿಂದ ಅದಕ್ಕೆ ಸ್ವಲ್ಪ ವಿಶ್ರಾಂತಿ ಅಗತ್ಯ. ಸೊ ಮೂರ್ನಾಲ್ಕು ವಾರ ವಿಶ್ರಾಂತಿ ಕೊಟ್ಟು ಈ ಸಮಯದಲ್ಲಿ ಸುವ್ಯವಸ್ಥಿತವಾಗಿ ನೀರು ಮತ್ತೆ ಗೊಬ್ಬರ ಕೊಡಬೇಕಾಗುತ್ತೆ. ಆದ್ರೆ ಅವಾಗ ಏನು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ, ನಾವು ಆ ಗಿಡಗಳಿಂದ ಬೇರೆ ಏನೋ ಜಸ್ಟ್ ಅದು ಬೆಳೀತಾ ಇರುತ್ತಷ್ಟೇ. ಸೊ ಅದಾದ ಮೇಲೆ ಚಾಟ್ನಿ ಮಾಡೋ 15 ದಿನ ಮುಂಚೆ ಗಿಡಗಳಿಗೆ 25 ಕೆಜಿ ಕೊಟ್ಟಿಗೆ ಗೊಬ್ಬರ ಮತ್ತೆ 1/2 ಕೆಜಿ ಸೂಪರ್ ಫಾಸ್ಫೇಟ್ ಮತ್ತೆ 1/2 ಕೆಜಿ ಬೇವಿನ ಹಿಂಡಿ ಮತ್ತೆ 1/2 ಕೆಜಿ ಹೊಂಗೆ ಹಿಂಡಿ ಇದನ್ನ ಗಿಡಗಳಿಗೆ ಒಂದ್ 30-45 ಸೆಂಟಿಮೀಟರ್ ಆಳದ ಬದುಗಳು ತೆಗೆದ್ಬಿಟ್ಟು ಅದರಲ್ಲಿ ಗೊಬ್ಬರಗಳನ್ನೆಲ್ಲ ಹಾಕಿ ಮಣ್ಣು ಮುಚ್ಚಬೇಕು ಮತ್ತೆ ವ್ಯವಸ್ಥಿತವಾಗಿ ನೀರು ಕೊಡಬೇಕಾಗುತ್ತೆ. ಮತ್ತೆ ಇದು 15 ದಿನಕ್ಕೆ ಮುಂಚೆ ಇದು ಮಾಡಿದ್ಮೇಲೆ ಇನ್ನು ಒಂದು ವಾರ ಆದ್ಮೇಲೆ ನಾವು ಶಿಫಾರಸು ಮಾಡಿರೋ ರಸಗೊಬ್ಬರದಲ್ಲಿ 10% ಒಂದು ವಾರ ಆದ್ಮೇಲೆ ಕೊಡಬೇಕಾಗುತ್ತೆ. ಈಗ ಏನಂದ್ರೆ ಒಂದು ಗಿಡಕ್ಕೆ 100 ಗ್ರಾಮ್ SOP, 100 ಗ್ರಾಮ್ DAP ಮತ್ತೆ 100 ಗ್ರಾಮ್ ಕ್ಯಾನ್ ಅಂದ್ರೆ ಕ್ಯಾಲ್ಸಿಯಂ ಅಮೋನಿಯಂ ನೈಟ್ರೇಟ್ ಅಂತ ಇದನ್ನ ಕೊಟ್ಟು ಇದಾದ ಒಂದು ವಾರದ ನಂತರ ಚಟ್ನಿ ಮಾಡಬೇಕಾಗುತ್ತೆ. ಇಷ್ಟೆಲ್ಲ ಅದಕ್ಕೆ ನಾವು ತಯಾರು ಮಾಡಬೇಕು. ಖಂಡಿತ. ಇನ್ನು ಈ ಚಾಟ್ನಿ ಅಥವಾ ಪ್ರೂನಿಂಗ್ ಮಾಡುವಂಥ ಕ್ರಮ ಹೇಗೆ ಅಂತ? ಈ ಚಾಟ್ನಿ ಮಾಡೋ ಮೊದಲು ಕಳೆದ ಬಾರಿ ತೋಟದಿಂದ ಎಷ್ಟು ಇಳುವರಿ ಪಡೆದಿರ್ತೀರಾ ಅದ್ರ ಮೇಲೆ ನೀವು ಚಾಟ್ನಿದು ತೀವ್ರತೆಯನ್ನ ನಿರ್ಧರಿಸಬೇಕಾಗುತ್ತೆ. ಯಾಕಂದ್ರೆ ಕಳೆದ ಬಾರಿ ಏನಾದ್ರೂ ಹೆಚ್ಚು ಇಳುವರಿ ಪಡೆದಿದ್ರೆ ಕಡಿಮೆ ಕಡ್ಡಿಗಳನ್ನ ಉಳಿಸ್ಕೊಬೇಕು ಹಾಗೂ ಕಡಿಮೆ ಇಳುವರಿ ಪಡೆದಿದ್ರೆ ಜಾಸ್ತಿ ಕಡ್ಡಿಗಳನ್ನ ಉಳಿಸ್ಕೊಬೇಕಾಗುತ್ತೆ. ಈ ಹೆಚ್ಚು ಚಾಟ್ನಿ ಮಾಡಿ ಕಡಿಮೆ ಕಡ್ಡಿಗಳನ್ನ ಉಳಿಸ್ಕೊಂಡ್ರೆ ಏನಾಗುತ್ತೆ, ನಿಮಗೆ ಉತ್ತಮ ಗುಣಮಟ್ಟದ ಫಸಲು ದೊರೆಯುತ್ತೆ. ಆದ್ರೆ ಕಡಿಮೆ ಚಾಟ್ನಿ ಮಾಡಿದ್ರೆ ಇಳುವರಿ ಹೆಚ್ಚಾಗ್ಬೋದು, ಆದ್ರೆ ಅದ್ರ ಗುಣಮಟ್ಟ ಸ್ವಲ್ಪ ಸಾಧಾರಣವಾಗಿರುತ್ತೆ. ಸೊ ಬ್ಯಾಕ್ ಪ್ರೂನಿಂಗ್ ಸಮಯದಲ್ಲಿ ದ್ವಿತೀಯ ರಂಬೆಗಳ ಮೇಲೆ ಅಂದ್ರೆ ಸೆಕೆಂಡರೀಸ್ ಮೇಲೆ ಕಡ್ಡಿಗಳಿರುತ್ತಲ್ಲ, ಆದ್ರೆ ಕೆಳಗಡ್ಡಿನ 1 ಅಥವಾ 2 ಕಣ್ಣು ಬಿಟ್ಟು ಪೂರ್ತಿ ಕತ್ತರಿಸಬೇಕು. ಸೊ ಈ ಕಣ್ಣುಗಳು ಚಿಗುರೊಡೆದು ಚೆನ್ನಾಗಿ ಬಲಿಯಕ್ಕೆ ಸುಮಾರು 4.5-5 ತಿಂಗಳು ಬೇಕಾಗುತ್ತೆ. ಈ ಬಲಿತ ಕಡ್ಡಿಗಳ ಮೇಲೆ ಫಾರ್ವರ್ಡ್ ಪ್ರೂನಿಂಗ್ನ ನಾವು ಅಕ್ಟೋಬರ್ನಲ್ಲಿ ಮಾಡಬೇಕಾಗುತ್ತೆ. ಇದು ಕಡ್ಡಿಗಳ ಗಾತ್ರ ಹಾಗೂ ತಳಿಗಳ ಆಧಾರದ ಮೇಲೆ ಫಲಭರಿತವಾಗಿರೋ ಕಣ್ಣುಗಳನ್ನ ನಿರ್ಧರಿಸಿ ಆ ಲೆವೆಲ್ಗೆ ನಾವು ಪ್ರೂನಿಂಗ್ ಮಾಡಬೇಕಾಗುತ್ತೆ. ಈ ಕಡ್ಡಿಗಳ ಮೇಲಿನ ಕಣ್ಣುಗಳು ಚಿಗುರೊಡೆದು ಹೂ ಬಿಟ್ಟು ಹಣ್ಣಾಗೋದಕ್ಕೆ ಸುಮಾರು 120-150 ದಿನ ಬೇಕಾಗುತ್ತೆ. ಈ ರೀತಿ ಎರಡೂ ಕಾಲದಲ್ಲೂ ನಾವು ಸರಿಯಾಗಿ ಸುವ್ಯವಸ್ಥಿತವಾಗಿ ಚಾಟಣಿ ಮಾಡಿದ್ರೆ ನಿಮಗೆ ಉತ್ತಮವಾದ ಫಲ ದೊರೆಯುತ್ತೆ. ಈಗ ಅಂದ್ರೆ ಈಗ ತಾವು ಈ ಒಂದು ಅಕ್ಟೋಬರ್ ನಲ್ಲಿ ನಾವು ಚಾಟಣಿ ಮಾಡ್ತೀವಲ್ಲ, ಹೌದು, ಅದರಲ್ಲಿ ಆ ಕಣ್ಣುಗಳನ್ನು ನೋಡಿಕೊಂಡು ಚಾಟ್ನಿ ಮಾಡಬೇಕಾಗತ್ತೆ ಅಂತ ಹೇಳಿರಿ. ಹೌದು, ಅದನ್ನ ಹೇಗೆ ನಾವು ವಿಶ್ಲೇಷಣೆ ಮಾಡಬಹುದು ಅಂತ? ಹೌದು, ಈ ಅಕ್ಟೋಬರ್ ಚಾಟ್ನಿ ಮಾಡ್ಲಿಕ್ಕೆ ಮುಂಚೆ ನೀವು ಒಂದು ಕಣ್ಣುಗಳನ್ನ ನಾವು ಸೂಕ್ಷ್ಮ ದರ್ಶಕದ ಮೂಲಕ ಎಕ್ಸಾಮಿನ್ ಮಾಡಬಹುದಾಗಿದೆ. ನೋಡ್ಬೇಕಾಗುತ್ತೆ. 1 ಎಕರೆಗೆ ಸುಮಾರು 40 ಕಡ್ಡಿಗಳನ್ನ ಸಂಗ್ರಹ ಮಾಡಬೇಕು, ನಮೂನೆಯಾಗಿ ಸಂಗ್ರಹ ಮಾಡ್ಬಿಟ್ಟು ಅದರಿಂದ ಕೆಳಗಡೆಯಿಂದ ಪ್ರತಿ ಕಣ್ಣನ್ನು ನೀವು ಮೈಕ್ರೋಸ್ಕೋಪ್ ಕೆಳಗೆ ಅಬ್ಸರ್ವ್ ಮಾಡಬೇಕಾಗುತ್ತೆ. ನೀವು ಅವಾಗ ಮಾಡಿದ್ರೆ ಸಾಮಾನ್ಯವಾಗಿ 40 ಕಡ್ಡಿಗಳಲ್ಲಿ ಶೇಕಡ 80% ಕಡ್ಡಿಗಳಲ್ಲಿ, ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, 4 ಅಥವಾ 5 ಕಣ್ಣಲ್ಲಿ ನಿಮ್ಗೇನಾದ್ರೂ ಫಲಭರಿತವಾದ ಕಣ್ಣುಗಳು ಕಣ್ತು ಅಂದ್ರೆ ಅಲ್ಲಿಗೆ ಚಾಟ್ನಿನ ಮಾಡಬೇಕಾಗುತ್ತೆ. ಈ ರೀತಿ ವಿಶ್ಲೇಷಣೆ ಕಣ್ಣುಗಳನ್ನ ಉಳಿಸ್ಕೊಂಡು ಉಳಿದಿದ್ದನ್ನ ತೆಗಿಬೇಕಾಗುತ್ತೆ. ಈ ರೀತಿ ವಿಶ್ಲೇಷಣೆ ಮಾಡಿ ನೀವು ಚಾಟ್ನಿ ಮಾಡಿದ್ರೆ ಬಹಳ ಅನುಕೂಲ ಆಗುತ್ತೆ. ಅನಗತ್ಯವಾದ ಕಣ್ಣುಗಳು ಕಡ್ಡಿಗಳ ಮೇಲೆ ಇರೋದು ತಪ್ಪುತ್ತೆ. ಅಂದ್ರೆ ನಮ್ಮ ರೈತ ಬಾಂಧವರು ಅವರೇ ಮಾಡ್ಕೋಬಹುದಾ ಇದನ್ನ? ಇಲ್ಲ, ಇದು ಯಾವ್ದಾದ್ರು ನಿಮ್ಮ ಈ ಸಂಘಗಳಿರುತ್ತೆ ಅಥವಾ ಕೆಲವು ಪ್ರಯೋಗಾಲಯಗಳಲ್ಲಿ ಈ ಸೌಲಭ್ಯ ಇರುತ್ತೆ, ಅಲ್ಲಿಗೆ ಹೋಗಿ ಕಡ್ಡಿಗಳನ್ನ ತಗೊಂಡೋಗಿ ಕೊಟ್ರೆ ಅವರು ಖಂಡಿತ ಅದನ್ನ ನಿರ್ಧಾರ ಮಾಡಿ ಕೊಡ್ತಾರೆ. ಅಲ್ಲ, ನಾವು ಈ ಬೂದ್ ಗಾಜು ಇಂಥದ್ರಲ್ಲಿ ನೋಡಿದ್ರೆ ಕಾಣುತ್ತೆ ಅದು ಕೆಲವು ಒಳ್ಳೆಯ ತುಂಬಾ ತೀವ್ರತೆ ಇರೋ ಬೂದ್ ಗಾಜಿನಿಂದ ನೋಡಿದ್ರೆ ಸಹ ಅಂದ್ರೆ ಸ್ವಲ್ಪ ಅನುಭವ ಬೇಕಾಗುತ್ತೆ ಅದಕ್ಕೆ. ಸೊ ಮೊದಲು ಒಂದು ವರ್ಷದಲ್ಲಿ ಯಾವ್ದಾದ್ರೂ ತಜ್ಞರ ಬಳಿ ಬಂದು ಅದನ್ನ ತಿಳಿದುಕೊಂಡು ನಂತರ ಅವರು ದಪ್ಪ ಬೂದ್ ಗಾಜಿನಲ್ಲಿ ಸಹ ನೋಡಬಹುದು, ನೋಡಿ ನಿರ್ಧರಿಸಬಹುದು. ಈಗ ಒಂದ್ಸರಿ ಚಾಟ್ನಿ ಆದ್ಮೇಲೆ ನಾವು ಏನು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ? ಈಗ ಚಾಟ್ನಿ ಆದ ನಂತರ ಸಾಮಾನ್ಯವಾಗಿ ಏಪ್ರಿಲ್ ಅಂದ್ರೆ ಬ್ಯಾಕ್ ಪ್ರೂನಿಂಗ್ ಚಾಟ್ನಿ ಆದ ನಂತರ ಗಿಡದ ಮೇಲೆ ಕಣ್ಣುಗಳು ಒಡೆಯೋಕೆ ಯಾವುದೇ ಸಮಸ್ಯೆ ಆಗೋದಿಲ್ಲ. ಯಾಕೆಂದ್ರೆ ಅವಾಗ ಬೇಸಿಗೆ ಕಾಲ ಇರೋದ್ರಿಂದ ನಮ್ದು ಉಷ್ಣತೆ ಸಾಕಷ್ಟು ಇರುತ್ತೆ. ಆದ್ರೆ ಫಾರ್ವರ್ಡ್ ಪ್ರೂನಿಂಗ್ ಆದ ನಂತರ ಅಂದ್ರೆ ಚಳಿಗಾಲದ ಪ್ರೂನಿಂಗ್ ಆದ ನಂತರ ಕಣ್ಣುಗಳು ಚಿಗುರೊಡೆಯೋಕೆ ಸ್ವಲ್ಪ ಕಷ್ಟ ಆಗುತ್ತೆ. ಉಷ್ಣಾಂಶ ಕಡಿಮೆ ಇರುತ್ತೆ, ರಾತ್ರಿ ಉಷ್ಣಾಂಶ ಕಡಿಮೆ ಆಗ್ತಾ ಬಂದಿರುತ್ತೆ. ಅದರಿಂದ ನಾವು ಕೆಲವು ರಾಸಾಯನಿಕ ವಸ್ತುಗಳಿರುತ್ತೆ, ಅದರಲ್ಲಿ ಮುಖ್ಯವಾದ ಡಾರ್ಮಿಕ್ಸ್ ಅಂದ್ರೆ ಹೈಡ್ರೋಜನ್ ಸೈನಮೈಡ್ ಅಂತ ಒಂದು ರಾಸಾಯನಿಕವನ್ನ ಉಪಯೋಗಿಸಿ ನಾವು ಈ ಕಣ್ಣುಗಳು ಅಧಿಕವಾಗಿ ಮತ್ತು ಸಮನಾಗಿ ಅತಿ ಶೀಘ್ರವಾಗಿ ಒಡೆಯುವಂತೆ ಮಾಡಬಹುದು. ಅದಕ್ಕೆ ಈ ದ್ರಾವಣವನ್ನು ಹೈಡ್ರೋಜನ್ ಸೈನಮೈಡ್ ದ್ರಾವಣವನ್ನ ಸುಮಾರು 1.5 to 2 mL 35 mL ಕೆಮಿಕಲ್ ಅನ್ನ 1 liter ನೀರಿನಲ್ಲಿ ಬೆರೆಸಿ ಅದನ್ನ ಹತ್ತಿಯಿಂದ ಅದ್ಕೋಬೇಕು. ಅದ್ಬಿಟ್ಟು ಕಡ್ಡಿಗಳಿಗೆ ತುದಿಯಲ್ಲಿರೋ ಕಡ್ಡಿಗಳಿಗೆ ಮಾತ್ರ ಸವರ್ಬೇಕಾಗುತ್ತೆ. ಇದರಿಂದ ನಮ್ಗೆ ಏನಾಗುತ್ತೆ, ಎಲ್ಲಾ ಕಡ್ಡಿಗಳಲ್ಲಿರುವ ಕಣ್ಣುಗಳು ಸಮನಾಗಿ ಮತ್ತು ಶೀಘ್ರವಾಗಿ ಮಗು ಮೂಡುತ್ತೆ. ಮತ್ತೆ 3-4 weeks ಆದ ನಂತರ ಅನವಶ್ಯಕವಾಗಿರುವ ಚಿಗುರುಗಳನ್ನ ತೆಗಿಬೇಕಾಗುತ್ತೆ. ಒಂದು ಗಿಡದ ಮೇಲೆ ಕಡ್ಡಿಗಳ ಸಾಂದ್ರತೆ ಜಾಸ್ತಿ ಆದ್ರೆ ಏನಾಗುತ್ತೆ, ಅದರಲ್ಲಿ ಸೂರ್ಯಪ್ರಕಾಶ ಮತ್ತೆ ಗಾಳಿ ಸರಿಯಾಗಿ ಆಡದೆ ಅದರಲ್ಲಿ ರೋಗ ಮತ್ತೆ ಕೆಲವು ಕೀಟಗಳ ಬಾಧೆ ಜಾಸ್ತಿ ಆಗುತ್ತೆ. ಅದರಿಂದ 3-4 weeks ನಾವೇನ್ ಮಾಡಬೇಕು, ಜಾಸ್ತಿ ಚಿಗುರುಗಳನ್ನ ತೆಗೆದು 1 square inch ಒಂದೇ ಕಡ್ಡಿ ಇರುವಂತೆ ನೋಡ್ಕೊಬೇಕಾಗುತ್ತೆ. ಈ ರೀತಿ ನೋಡ್ಕೊಳ್ಳೋದ್ರಿಂದ ಆ ಕಡ್ಡಿಗಳ ಫಲವತ್ತತೆ ಹೆಚ್ಚಾಗುತ್ತೆ ಮತ್ತು ಚೆನ್ನಾಗಿ ಬಲಿಯೋದಿಕ್ಕೆ ಸಹ ಅವಕಾಶ ಆಗುತ್ತೆ. ಅಂದ್ರೆ ಡಾರ್ಮೆಕ್ಸ್ಗಿಂತ ಪರ್ಯಾಯವಾದ ರಾಸಾಯನಿಕ ಯಾವ್ದು ಇಲ್ವಾ? ಮೊದಲು ಥಯೋ ಯೂರಿಯಾ ಅಂತ ಯೂಸ್ ಮಾಡ್ತಿದ್ರು, ಈಗ ಅದು ಬ್ಯಾನ್ ಆಗಿದೆ. ಥಯೋ ಯೂರಿಯಾ ಯೂಸ್ ಮಾಡಬಾರ್ದು. ಸೊ ಈ ಡಾರ್ಮೆಕ್ಸ್ ಅಂತ ಎಲ್ಲಾ ಔಷಧಿ ಅಂಗಡಿಗಳಲ್ಲೂ ಸಿಗುತ್ತೆ, ಬಡ್ ಬ್ರೇಕ್ ಕೆಮಿಕಲ್ ಸಿಗುತ್ತೆ, ಡಾರ್ಮೆಕ್ಸ್ ಅಂತ ಡೋರ್ ಬ್ರೇಕ್ ಅಂತಾರೆ ಅದನ್ನ ತೆಗೆದುಕೊಂಡು ರೈತರು ಇದನ್ನ ಬಳಸಬಹುದಾಗಿದೆ. ಯಾಕಂದ್ರೆ ಇದು ಸೈನಮೈಡ್ ಅಂತ ಅಂತಿರಲ್ಲ, ವಿಷಯುಕ್ತ ಆದ್ರಿಂದ ಅದನ್ನ ಸವರ್ಬೇಕಾದ್ರೆ ಜಾಸ್ತಿ ಎಚ್ಚರ ವಹಿಸಬೇಕಾಗುತ್ತೆ. ಆ ಸವರ ವ್ಯಕ್ತಿಗಳ ಕೈಯಲ್ಲಿ ಗ್ಲೌಸ್ ಹಾಕೊಬೇಕು, ಮತ್ತೆ ಅದು ಮೂಗಿಗೆ ಇದನ್ನ ಕಟ್ಟಬೇಕಾಗುತ್ತೆ, ಮಾಸ್ಕ್ ಎಲ್ಲ ಹಾಕಿಕೊಂಡು ಮಾಡೋದ್ರಿಂದ ಅದನ್ನ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಮತ್ತೆ ಅದು ಉಪಯೋಗಿಸಿದ ನಂತರ ಆ ಡಬ್ಬಗಳನ್ನ ಮತ್ತೆ ಅದು ಯೂಸ್ ಮಾಡಿದ ಕಡ್ಡಿಗಳು ಎಲ್ಲವನ್ನು ಶೇಖರಣೆ ಮಾಡಿ ದೂರ ಹೋಗಿ ಅದನ್ನ ಸುಡಬೇಕಾಗುತ್ತೆ, ಅಥವಾ ಆ ರೀತಿ ಮಣ್ಣಲ್ಲಿ ಹೂಳಬೇಕಾಗುತ್ತೆ. ಇನ್ನೊಂದು ಇತ್ತೀಚೆಗೆ ನಮ್ಮ ರೈತರಲ್ಲಿ ನಾವು ಕೇಳುವಂತ ಒಂದು ಪದ ಅಂದ್ರೆ ಸೊಪ್ಕೇನ್ ಅಂತ, ಉಪಕಡ್ಡಿ ಅಂತ ನಾವು ಕನ್ನಡದಲ್ಲಿ ಹೇಳ್ಬೋದು, ಈ ರೀತಿ ಅಂದ್ರೆ ಏನು ಅಂತ? ಒಳ್ಳೆ ಪ್ರಶ್ನೆ ಇದು. ಸೀಡ್ಲೆಸ್ ತಳಿಗಳಲ್ಲಿ ಎಸ್ಪೆಷಲಿ ನಿಮ್ಮ ಫ್ಲೇಮ್ ಸೀಡ್ಲೆಸ್, ಶರತ್ ಸೀಡ್ಲೆಸ್ ಮತ್ತೆ ಬೀಜ ಸಹಿತ ತಳಿಯಾದ ರೆಡ್ ಗ್ಲೋಬ್ ನಲ್ಲಿ ಸಹ ಈ ಸೊಪ್ಕೇನ್ ಪದ್ಧತಿ ಈಗ ಏನಾಗಿದೆ, ದ್ರಾಕ್ಷಿ ಬೇಸಾಯದಲ್ಲಿ ಒಂದು ಹೊಸ ಕ್ರಾಂತಿ ಮೂಡಿಸಿದೆ. ಯಾಕೆಂದ್ರೆ ಈ ರೀತಿ ಉಪಕಡ್ಡಿಗಳನ್ನ ಮಾಡೋದ್ರಿಂದ ನಮ್ಮ ಅತಿ ರಭಸದಿಂದ ಬೆಳೆಯುತ್ತಿರುವ ಕಡ್ಡಿಗಳದು ಬೆಳವಣಿಗೆಯನ್ನ ನಾವು ತಗ್ಗಿಸಬಹುದು. ಮತ್ತೆ ಈ ಕಣ್ಣುಗಳಲ್ಲಿ ಫಲಭರಿತವಾಗೋ ಕಣ್ಣುಗಳೇನಿರುತ್ತೆ ಕಡ್ಡಿಗಳ ಮೇಲೆ, ಅದನ್ನ ಕಡ್ಡಿಗಳ ಮಧ್ಯದಲ್ಲಿರುವಂತೆ ಮಾಡಬಹುದು. ಇಲ್ಲ ಅಂದ್ರೆ ಏನಾಗುತ್ತೆ, ನೀವು ಪ್ರೂನಿಂಗ್ ಮಾಡೋ ಟೈಮ್ನಲ್ಲಿ ನಿರ್ಧರಿಸೋಕೆ ಕಷ್ಟ ಆಗುತ್ತೆ, ಯಾವ ಹಂತದಲ್ಲಿ ಫಾರ್ವರ್ಡ್ ಪ್ರೂನಿಂಗ್ ಅಲ್ಲಿ ಯಾವ ಕಣ್ಣುಗಳ ಮೇಲೆ ಪ್ರೂನಿಂಗ್ ಮಾಡಬೇಕು ಅಂತ ಕಷ್ಟ ಆಗುತ್ತೆ. ಈ ಸಬ್ಕೇನ್ ಪದ್ಧತಿ ಅಳವಡಿಸೋದ್ರಿಂದ ನಾವು ಒಳ್ಳೆಯ ನಿರ್ಧಾರ ತಗೋಬಹುದು ಫಾರ್ವರ್ಡ್ ಪ್ರೂನಿಂಗ್ ನಲ್ಲಿ. ಮತ್ತೆ ಈ ಸಬ್ಕೇನ್ ಹೇಗೆ ತಯಾರು ಮಾಡ್ತೀವಿ ಅಂದ್ರೆ, ಸಾಮಾನ್ಯವಾಗಿ ಏಪ್ರಿಲ್ ನಲ್ಲಿ ಪ್ರೂನಿಂಗ್ ಆದ ನಂತರ ಸುಮಾರು 25-28 ದಿನದಲ್ಲಿ ನಿಮ್ಗೆ ಚಿಗುರು ಒಡೆದು ಅದರಲ್ಲಿ 7 ಎಲೆ ಅಂತ ಬಂದಿರುತ್ತೆ ಕಡ್ಡಿಗಳ ಮೇಲೆ. ಆಗ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ 7th ಎಲೆ ಬಂದಾಗ 5th ಎಲೆ ಹತ್ರ ಚಿಗುರುಗಳನ್ನ ಚಿವುಟ್ಬೇಕು. ಆ ಚಿವುಟಿದ ನಂತರ 1 or 2 ಉಪಕಡ್ಡಿಗಳು ಆ ಚಿವುಟಿದ ಜಾಗದಿಂದ ಬರ್ತವೆ. ಸೊ ಅದನ್ನ ನಾವು ಸಬ್ಕೇನ್ ಅಂತ ಕರಿತೀವಿ. ಸೊ ಈ ಸಬ್ಕೇನು ನಿಮ್ಮ ಕಡ್ಡಿಗಳ ಗಾತ್ರದ ಮೇರೆಗೆ ಒಂದು ಮುಖ್ಯ ಕಡ್ಡಿಯಲ್ಲಿ 1 or 2 ಅಂತ ನಿರ್ಧರಿಸಬೇಕಾಗುತ್ತೆ. ಸಪೋಸ್ ಕಡ್ಡಿಗಳ ಗಾತ್ರ ಜಾಸ್ತಿ ಇದ್ದು ಒಳ್ಳೆ ಬಲಿಷ್ಠವಾಗಿದ್ರೆ 1 ಕಡ್ಡಿಯಲ್ಲಿ 2 ಉಪಕಡ್ಡಿ ಬಿಡಬಹುದು, ತುಂಬಾ ವೀಕ್ ಆಗಿತ್ತು ಅಂದ್ರೆ 1 ಉಪಕಡ್ಡಿ ಬಿಡಬಹುದು, ಅಥವಾ ತುಂಬಾ ಅಶಕ್ತವಾದ ಕಡ್ಡಿಗಳಿದ್ರೆ ಅದನ್ನ ಸಬ್ಕೇನ್ ಮಾಡಬಾರ್ದು, ಅದನ್ನ ಹಾಗೆ ಸ್ಟ್ರೈಟ್ ಕೇನ್ ಆಗಿ ಬಿಡಬೇಕಾಗುತ್ತೆ. ಈ ರೀತಿ ನೀವು ಉಪಕಡ್ಡಿಗಳನ್ನ ಮಾಡಿ ಟೋಟಲ್ ಆಗಿ 1 ಕಡ್ಡಿಯ ಮೇಲೆ ಸುಮಾರು 15 ಎಲೆಗಳನ್ನ ಒಂದು ಆರೋಗ್ಯಕರವಾದ ಎಲೆಗಳನ್ನ ಉಳಿಸಿಕೊಂಡ್ರೆ ನೀವು ಮುಂದಿನ ಅಕ್ಟೋಬರ್ ಪ್ರೂನಿಂಗ್ ಆದ ನಂತರ ಏನು ನಿಮ್ದು ಪ್ರೂನಿಂಗ್ ಆಗಿ ಒಳ್ಳೆ ಫಲ ಬರುತ್ತೆ ಅದು ಒಳ್ಳೆ ಗುಣದಾಯಕವಾಗಿ ಇರುತ್ತೆ. ಅಂದ್ರೆ ಸಬ್ಕೆನಿಂದ ನಮಗೆ ಇಳುವರಿ ದೃಷ್ಟಿಯಿಂದ ಗುಣಮಟ್ಟದ ದೃಷ್ಟಿಯಿಂದ ಬಹಳ ಅನುಕೂಲ ಬಹಳ ಅನುಕೂಲ ಆಗುತ್ತೆ. ಮತ್ತೆ ನಿಮ್ಗೆ ಮುಖ್ಯವಾಗಿ ಅಂದ್ರೆ ಅಕ್ಟೋಬರ್ ಪ್ರೂನಿಂಗ್ ನಲ್ಲಿ ಈಗ ನಾನು ಹೇಳಿದೆ ಹಿಂದೆ ಪ್ರತಿ ಕಣ್ಣುಗಳನ್ನ ನೀವು ಪರೀಕ್ಷಿಸಬೇಕಾಗುತ್ತೆ ಅಂತ, ಅದನ್ನ ಸುಲಭವಾಗಿ ತಪ್ಪಿಸಬಹುದು ಈ ಸಬ್ಕೆನ್ ಮಾಡೋದ್ರಿಂದ. ನಿಮಗೊಂದು ಗುರುತಾಗುತ್ತಲ್ಲಿ ಎಲ್ಲಿ ಚಾಟ್ನಿ ಮಾಡಬಹುದು ಅಂತ. ಇನ್ನು ಮುಖ್ಯವಾಗಿ ನಾವು ಈ ಪ್ರೂನಿಂಗ್ ಅಥವಾ ಚಾಟ್ನಿ ಮಾಡಿದಾದ್ಮೇಲೆ ನೀರು ಮತ್ತು ಪೋಷಕಾಂಶಗಳನ್ನ ಈ ಒಂದು ಬಳ್ಳಿಯ ಬೆಳವಣಿಗೆ ದೃಷ್ಟಿಯಿಂದ ಕೊಡಬೇಕಾಗುತ್ತೆ. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀನಿ. ಈಗ ಏನಾಗಿದೆ ಅಂದ್ರೆ ಪ್ರೂನಿಂಗ್ ನಾವು ಈ ಸಾಮಾನ್ಯವಾಗಿ ಹೊಸ ತಳಿಗಳಲ್ಲಿ ಎರಡು ಪ್ರೂನಿಂಗ್ ಮಾಡಿದ್ರೆ ಒಂದೇ ಸಲ ಇಳುವರಿ ಪಡೀತೀವಿ. ಆದ್ರೆ ಕೆಲವು ರೈತರು ಏನ್ ಮಾಡ್ತಾರೆ, ಏಪ್ರಿಲ್ ಪ್ರೂನಿಂಗ್ ಆದ್ಮೇಲೆ ಹಣ್ಣು ಬರೋದಿಲ್ವಲ್ಲ, ಅದಕ್ಕೆ ಜಾಸ್ತಿ ಏನು ಮುಂಜೆ ಕ್ರಮಗಳು ಬೇಕಿಲ್ಲ ಅಂತ ಸ್ವಲ್ಪ ನಿರ್ಲಕ್ಷ್ಯ ಮಾಡ್ತಾರೆ. ಅದರಿಂದ ಏನ್ ಹೇಳೋದು ಅಂದ್ರೆ ಎರಡೂ ಪ್ರೂನಿಂಗ್ ಆದ್ಮೇಲೆ ಸಮರ್ಪಕವಾಗಿ ನೀರು ಮತ್ತು ಗೊಬ್ಬರಗಳನ್ನ ಕೊಡಲೇಬೇಕಾಗುತ್ತೆ. ಸೊ ಏಪ್ರಿಲ್ ಪ್ರೂನಿಂಗ್ ಆದ ನಂತರ ಏನ್ ಮಾಡಬೇಕು, ಪ್ರಾರಂಭವಾಗಿ 30-45 ದಿನಗಳಲ್ಲಿ ಗಿಡಗಳಿಗೆ ಹೆಚ್ಚಿನ ರಸಗೊಬ್ಬರಗಳಲ್ಲಿ ನೈಟ್ರೋಜನ್ ಸಾರಜನಕಯುಕ್ತ ರಸಗೊಬ್ಬರಗಳು ಬೇಕಾಗುತ್ತೆ. ಅವಾಗ ಅವುಗಳ ಬೆಳವಣಿಗೆ ಜಾಸ್ತಿ ರಭಸದಲ್ಲಿರೋದ್ರಿಂದ ಇದಕ್ಕೆ ನಾವು ಸಾರಜನಕ ಕೊಡಬೇಕಾಗುತ್ತೆ. ಇದೇ ಸಮಯದಲ್ಲಿ ಗರಿಷ್ಠ ಪ್ರಮಾಣದ ನೀರನ್ನು ಸಹ ನೀಡಬೇಕು. ಸಾರಜನಕವನ್ನು ಈ ಸಮಯದಲ್ಲಿ ಕ್ಯಾಲ್ಸಿಯಂ ಅಮೋನಿಯಂ ನೈಟ್ರೇಟ್ ಅಂತ ಆ ರೂಪದಲ್ಲಿ ಕೊಡೋದು ಒಳ್ಳೆಯದು. ಇದಾಗಿ 45 ದಿನ ಆದ್ಮೇಲೆ ಏಪ್ರಿಲ್ ಪ್ರೂನಿಂಗ್ ಆದ 45 ದಿನದಲ್ಲಿ ಏನಾಗುತ್ತೆ, ಕಣ್ಣುಗಳಲ್ಲಿ ಗರ್ಭಾವಸ್ಥೆ ಆಗುತ್ತೆ. ಆವಾಗ ನಮಗೆ ನೀರಿನ ಪ್ರಮಾಣ ಸ್ವಲ್ಪ ಕಡಿಮೆ ಕೊಡಬೇಕಾಗುತ್ತೆ, ತಗ್ಗಿಸಬೇಕು. ನೀವು ಕೊಡೋ ಪ್ರಮಾಣದಲ್ಲಿ ನೀರನ್ನು ತಗ್ಗಿಸಿ ಆ ಸಮಯದಲ್ಲಿ ರಂಜಕದ ಪೋಷಕಾಂಶ ಜಾಸ್ತಿ ಬೇಕಾಗುತ್ತೆ, ಅದು ಕಣ್ಣುಗಳಲ್ಲಿ ಫಲವತ್ತತೆಯನ್ನು ಹೆಚ್ಚಿಸೋಕೆ ಸಹಾಯಕಾರಿಯಾಗುತ್ತೆ. ಸೊ ಅದರಿಂದ ಆವಾಗ ರಂಜಕದ ರಸಗೊಬ್ಬರವನ್ನು ಕೊಡಬೇಕಾಗುತ್ತೆ. ಯಾವ ರೂಪದಲ್ಲಿ ಕೊಟ್ಟರು ಒಳ್ಳೇದು ಅಂತ, ಇದನ್ನ DAP ರೂಪದಲ್ಲಿ ಕೊಡಬೇಕು, ಮತ್ತೆ MAP ಮೋನೋ ಅಮೋನಿಯಂ ಫಾಸ್ಫೇಟ್ ಅಂತ ಸಿಗುತ್ತೆ, ಆ ರೂಪದಲ್ಲಿ ರಂಜಕ ಗೊಬ್ಬರಗಳನ್ನ ಕೊಡಬೇಕಾಗುತ್ತೆ. ಇದೇ ರೀತಿ ಫಾರ್ವರ್ಡ್ ಪ್ರೂನಿಂಗ್ ಆದ ನಂತರ ಏನಾಗುತ್ತೆ, ನಿಮ್ಗೆ ಆ ಟೈಮಲ್ಲಿ ಕಾಯಿ ಕಚ್ಚುತ್ತೆ, ಆ ಹೂವು ಆಗಿ ಕಾಯಿ ಕಚ್ಚೋದ್ರಿಂದ ಆ ಸಮಯದಲ್ಲಿ ಸಹ ರಂಜಕ ಬೇಕಾಗುತ್ತೆ. ಸೊ ಅವಾಗ ಈಗ ಏಪ್ರಿಲ್ ಪ್ರೂನಿಂಗ್ ಅಲ್ಲಿ ಯಾವ ರೀತಿ 40-45 ದಿನದಲ್ಲಿ ರಂಜಕ ನೀಡ್ತೀರಾ, ಅದೇ ರೀತಿ ಅಕ್ಟೋಬರ್ ಪ್ರೂನಿಂಗ್ ಆದ ನಂತರ ರಂಜಕ ಗೊಬ್ಬರ ಮತ್ತೆ ನೀರು ಆ ಟೈಮಲ್ಲಿ ಕಡಿಮೆ ಮಾಡಬೇಕಾಗುತ್ತೆ. ಜಾಸ್ತಿ ನೀರು ಕೊಟ್ಟರೆ ಜಾಸ್ತಿ ಉದುರೋ ಸಾಧ್ಯತೆ ಇರುತ್ತೆ. ಈ ಹಂತ ತಲುಪ ನಂತರ ಈ ಏಪ್ರಿಲ್ ಪ್ರೂನಿಂಗ್ ಆದ್ಮೇಲೆ 75 ದಿನಗಳ ನಂತರ ಕಡ್ಡಿಗಳು ಬಲಿಯಕ್ಕೆ ಶುರು ಆಗುತ್ತೆ. ಆಗ ಕಡ್ಡಿ ಬಲಿಯಕ್ಕೆ ನಿಮಗೆ ಪೊಟ್ಯಾಶ್ ಅಂಶ ಜಾಸ್ತಿ ಬೇಕಾಗುತ್ತೆ, ಆ ಸಮಯದಲ್ಲಿ ಪೊಟ್ಯಾಶ್ ಗೊಬ್ಬರಗಳನ್ನ ಕೊಡಬೇಕಾಗುತ್ತೆ. ಸಾಮಾನ್ಯವಾಗಿ ದ್ರಾಕ್ಷಿಯಲ್ಲಿ SOP ರೂಪದಲ್ಲಿ ಪೊಟ್ಯಾಶ್ ಗೊಬ್ಬರ ನೀಡಬೇಕಾಗುತ್ತೆ, ಸಲ್ಫೇಟ್ ಆಫ್ ಪೊಟ್ಯಾಶ್ ರೂಪದಲ್ಲಿ. MOP ಅಂದ್ರೆ ಮ್ಯೂರೇಟ್ ಆಫ್ ಪೊಟ್ಯಾಶ್ ರೂಪದಲ್ಲಿ ದ್ರಾಕ್ಷಿಯಲ್ಲಿ ಕೊಡಬಾರದು, ಯಾಕೆಂದ್ರೆ ಅದರಲ್ಲಿರುವ ಕ್ಲೋರೈಡ್ ಅಂಶ ನಿಮ್ಮ ದ್ರಾಕ್ಷಿ ಗಿಡಗಳಿಗೆ ಹಾನಿಕಾರಕವಾಗಿರುತ್ತೆ. ಅದೇ ರೀತಿ ಅಕ್ಟೋಬರ್ ಪ್ರೂನಿಂಗ್ ಆದ 75-90 ದಿನದಲ್ಲಿ ಪೊಟ್ಯಾಶ್ ಜಾಸ್ತಿ ಬೇಕಾಗುತ್ತೆ, ಯಾಕೆಂದ್ರೆ ಆ ಸಮಯದಲ್ಲಿ ಕಾಯಿಗಳು ಹಣ್ಣಾಗೋ ಸಮಯ, ಆ ಸಮಯದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗಬೇಕಾಗುತ್ತೆ. ಸೊ ಆಗ್ಲೂ ಸಹ ಪೊಟ್ಯಾಶ್ ಅಂಶ ಜಾಸ್ತಿ ಕೊಡಬೇಕಾಗುತ್ತೆ. ಮತ್ತೆ ಎರಡೂ ಪ್ರೂನಿಂಗ್ ಆದ ನಂತರ ಆ ಸಮಯದಲ್ಲಿ ಸ್ವಲ್ಪ ರೋಗಗಳು, ಪೌಡ್ರಿ ಮಿಲ್ಡ್ಯೂ ಅಂತ ಬೂದಿ ರೋಗ ಅಂತ ಏನ್ ಹೇಳ್ತೀವಿ, ಆ ರೋಗ ಬರೋದು ಜಾಸ್ತಿ. ಈ ಪೊಟ್ಯಾಶ್ ಅಂಶ ನೀವು ಜಾಸ್ತಿ ಕೊಡೋದ್ರಿಂದ ಅದಕ್ಕೂ ಸಹ ನಿರೋಧಕ ಶಕ್ತಿಯನ್ನ ಗಿಡಗಳು ಪಡ್ಕೊಳ್ತವೆ. ಇನ್ನೊಂದು ದ್ರಾಕ್ಷಿಯಲ್ಲಿ ನಾವು ಕೇಳೋದು ಅಂದ್ರೆ ಈ ಹಾರ್ಮೋನ್ ಉಪಚಾರ ಅಂತ ಅಂದು. ಹೌದು, ಈಗ ಏಪ್ರಿಲ್ ತಿಂಗಳಿನಲ್ಲಿ ಏನು ನಾವು ಚಾಟ್ನಿ ಮಾಡ್ತೀವಲ್ಲ, ಅದಾದ್ಮೇಲೆ ಯಾವ ರೀತಿಯಾದಂತ ಹಾರ್ಮೋನ್ಗಳ ಉಪಚಾರವನ್ನು ಮಾಡಬೇಕಾಗುತ್ತೆ? ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈ ದ್ರಾಕ್ಷಿಯಲ್ಲಿ ಹಾರ್ಮೋನ್ ಉಪಯೋಗಿಸುವಷ್ಟು ಬೇರೆ ಯಾವ ಹಣ್ಣಿನಲ್ಲಿಯೂ ಉಪಯೋಗಿಸೋದಿಲ್ಲ. ಸಾಮಾನ್ಯವಾಗಿ ಬ್ಯಾಕ್ ಪ್ರೂನಿಂಗ್ ಆದ್ಮೇಲೆ ಕಡ್ಡಿಗಳ ರಭಸ ಜಾಸ್ತಿ ಇರುತ್ತೆ, ಅದನ್ನ ತಗ್ಗಿಸಬೇಕಾದ್ರೆ ನಾವು ಕೆಲವು ಬೆಳವಣಿಗೆ ನಿಯಂತ್ರಕ ಹಾರ್ಮೋನ್ಗಳಿದಾವೆ, ಅದನ್ನ ಕೊಡಬೇಕಾಗುತ್ತೆ. ಅದರಲ್ಲಿ ಮುಖ್ಯವಾದ್ದು CCC ಅಥವಾ ಲಿಹೋಸಿನ್ ಅಂತ ಕರಿತೀವಿ, ಸೈಕೋಸಿಲ್ಲು ಅಥವಾ ಲಿಹೋಸಿನ್ ಅಂತ ಕರಿತೀವಿ. ಅದನ್ನ ಯಾವಾಗ ಕೊಡ್ಬೇಕಂದ್ರೆ ಚಿಗುರು 7 ಎಲೆಗಳ ಬಂದಿದ್ದಾಗ ಅದನ್ನ ಸುಮಾರು 500 PPM ಸೈಕೋಸೆಲ್ ನ ಗಿಡಗಳಿಗೆ ಸಿಂಪರಣೆ ಮಾಡಬೇಕು. ಇದರಿಂದ ಏನಾಗುತ್ತೆ, ಬೆಳವಣಿಗೆ ನಿಯಂತ್ರಣದಲ್ಲಿ ಬರುತ್ತೆ, ಮತ್ತೆ ಕಣ್ಣುಗಳಲ್ಲಿ ಗರ್ಭಧಾರಣೆ ಚೆನ್ನಾಗುತ್ತೆ. ಸೊ ಇದನ್ನ ಕೊಡಬೇಕಾಗುತ್ತೆ. ಮತ್ತೆ ಇದ್ರ ಜೊತೆಗೆ ನೀವು ಕಣ್ಣುಗಳಲ್ಲಿ ಗರ್ಭಧಾರಣೆ ಜಾಸ್ತಿ ಆಗ್ಲಿಕ್ಕೆ ಯುರಾಸಿಲ್ ಅಂತ ಒಂದು ಹಾರ್ಮೋನ್ ಸಿಗುತ್ತೆ, ಅದನ್ನು ಸಹ 50 PPM ಯುರಾಸಿಲ್ ನ 40-45 ದಿನದಲ್ಲಿ ಗಿಡಗಳಿಗೆ ಸಿಂಪಡಣೆ ಮಾಡೋದ್ರಿಂದ ಸಹ ನೀವು ಆ ಕಣ್ಣುಗಳಲ್ಲಿ ಫಲವತ್ತತೆ ಹೆಚ್ಚಿಸಬಹುದು. ಏಪ್ರಿಲ್ ಪ್ರೂನಿಂಗ್ ನಲ್ಲಿ ಈ ರೀತಿ ನಾವು ಹಾರ್ಮೋನ್ ಗಳನ್ನು ನೀಡಬೇಕಾಗುತ್ತೆ, ಸೈಕೋಸಿಲ್ಲು ಮತ್ತು ಯುರಾಸಿಲ್ ಎರಡನ್ನ ಏಪ್ರಿಲ್ ಒಂದು ಚಾಟ್ನಿ ನಂತರ ನಾವು ಬಳಸ್ಕೋಬೇಕಾಗುತ್ತೆ. ಹೌದು. ಅದೇ ರೀತಿ ಈಗ ಅಕ್ಟೋಬರ್ ಪ್ರೂನಿಂಗ್ ಅಂದ್ರೆ ಚಳಿಗಾಲದ ಒಂದು ಚಾಟ್ನಿ ನಂತರ ಯಾವ ರೀತಿಯಾದಂತ ಹಾರ್ಮೋನ್ಗಳ ಉಪಚಾರ ಕೊಡಬೇಕಾಗುತ್ತೆ? ಏಪ್ರಿಲ್ ಪ್ರೂನಿಂಗ್ ನಲ್ಲಿ ಬೆಳವಣಿಗೆ ತಗ್ಗಿಸುವ ಹಾರ್ಮೋನ್ಗಳನ್ನು ನೀಡ್ತಿದ್ವಿ, ಆದ್ರೆ ಇದಕ್ಕೆ ತತ್ವಿರುದ್ಧವಾಗಿ ಅಕ್ಟೋಬರ್ ಪ್ರೂನಿಂಗ್ ಆದ ನಂತರ ಕೆಲವು ಬೆಳವಣಿಗೆ ಪ್ರಚೋದಕ ಹಾರ್ಮೋನ್ಗಳನ್ನ ನೀಡಬೇಕಾಗುತ್ತೆ. ಈ ಗೊನೆಗಳ ಗಾತ್ರ ಹಾಗೂ ಗುಣಮಟ್ಟವನ್ನು ಹೆಚ್ಚಿಸಲಿಕ್ಕೆ ಹಾರ್ಮೋನ್ಗಳ ಬಳಕೆ ಸೀಡ್ಲೆಸ್ ತಳಿಯಲ್ಲಿ ಅತ್ಯಂತ ಮಹತ್ವದ ಕಾರ್ಯ ನಿರ್ವಹಿಸುತ್ತೆ. ಸೊ ಹಾರ್ಮೋನ್ಗಳ ಈ ಬಳಕೆಯ ಪ್ರಮಾಣ ಹೂಗೊಂಚಲಿನ ಯಾವ ಸ್ಥಿತಿಯಲ್ಲಿದೆ, ಯಾವ ಬೆಳವಣಿಗೆಯ ಸ್ಥಿತಿಯಲ್ಲಿದೆ ಮತ್ತು ವಾತಾವರಣದ ಮೇಲೆ ಅವಲಂಬಿತವಾಗಿರುತ್ತೆ. ಸೊ ಬೀಜರಹಿತ ತಳಿಗಳಲ್ಲಿ ಗೊನೆಗಳು ಮೂಡಿ ಅವು ಗಿಳಿ ಹೆಸರು ಇದ್ದಾಗ, ಅಂದ್ರೆ ಇಂಗ್ಲಿಷ್ನಲ್ಲಿ ಏನ್ ಹೇಳ್ತೀವಿ ಅಂದ್ರೆ ಪ್ರೀಬ್ಲೂಮ್ ಸ್ಟೇಜ್ ಅಂತ ಹೇಳ್ತೀವಿ, ಈ ಪ್ರೀಬ್ಲೂಮ್ ಸ್ಟೇಜ್ ನಲ್ಲಿ ಸುಮಾರು 10-15 PPM GA3 ಸ್ಪ್ರೇ ಮಾಡಿ ಸಿಂಪಡಣೆ ಮಾಡಬೇಕಾಗುತ್ತೆ. ಅದು ಗೊನೆಗಳ ಮೇಲೆ ಮಾಡಿದ್ರೆ ಅದರ ದಂಟು ಉದ್ದ ಆಗುತ್ತೆ, ಗೊನೆಗಳ ದಂಟು ಉದ್ದ ಆಗಿ ನಿಮಗೆ ಸಡಿಲವಾಗುವ ಸಹಾಯ ಮಾಡುತ್ತೆ. ಸೊ ಇದು ಮೊದಲನೇ ಸ್ಪ್ರೇ, ಪ್ರೀಬ್ಲೂಮ್ ಸ್ಪ್ರೇನಲ್ಲಿ 10-15 PPM GA3 ಒಂದು ಸಿಂಪಡಣೆ ಮಾಡಬೇಕಾಗುತ್ತೆ. ಇದಾದ್ಮೇಲೆ 40-45 ದಿನದಲ್ಲಿ ಹೂ ಪೂರ್ಣ ಪ್ರಮಾಣದಲ್ಲಿ ಅರಳಿರುತ್ತೆ ಗೊಂಚಲಲ್ಲಿ. ಎಲ್ಲಾ ಹೂಗಳು ಕಾಯಿ ಕಚ್ಚಿಬಿಟ್ರೆ ದ್ರಾಕ್ಷಿಯಲ್ಲಿ ಅದ್ರ ಬೆಳವಣಿಗೆ, ಈ ಪ್ರತಿಯೊಂದು ಕಾಯಿಗಳ ಬೆಳವಣಿಗೆ ಕುಂಠಿತ ಆಗುತ್ತೆ, ಗಾತ್ರ ಸಣ್ಣ ಆಗುತ್ತೆ. ಅದರಿಂದ ಏನ್ ಮಾಡಬೇಕು, ಆವಾಗ ಈ GA3 ಏನಿದ್ನೆ ಅದರ ಕಾನ್ಸಂಟ್ರೇಷನ್ ಸ್ವಲ್ಪ ಜಾಸ್ತಿ ಮಾಡಬೇಕು. ಅಂದ್ರೆ ಸುಮಾರು 35-40 PPM GA3 ಪೂರ್ಣ ಹೂಗಳು ಅರಳಿದಾಗ ಅದನ್ನ ಇಂಗ್ಲಿಷ್ನಲ್ಲಿ ಫುಲ್ ಬ್ಲೂಮ್ ಸ್ಟೇಜ್ ಅಂತ ಹೇಳ್ತೀವಿ. ಸೊ ಆ ಸಮಯದಲ್ಲಿ ಈ GA3 ಸ್ಪ್ರೇ ಮಾಡೋದ್ರಿಂದ ನಮಗೆ ಹೆಚ್ಚಿನ ಹೂಗಳು ಉದುರುತ್ತೆ. ಸೊ ಆ ಹೂಗಳು ಉದುರೋದ್ರಿಂದ ನಿಮ್ಗೆ ಎಷ್ಟು ಬೇಕು ಅಷ್ಟೇ ಹೂಗಳು ನಿಯಂತ್ರಣ ಮಾಡಬಹುದು. ಅದರ ಜೊತೆಗೆ ಇದಾದ ಮೇಲೆ ನಿಮ್ ಕಾಯಿ ಕಟ್ಟಿ, ಕಾಯಿಗಳು ಸುಮಾರು 3-4 mm ದಪ್ಪ ಇರುತ್ತೆ, ಅದನ್ನ ಸಾಮಾನ್ಯವಾಗಿ ಬಿಳಿ ಜೋಳದ ಸೈಜು ಅಂತ ಹೇಳ್ತಾರೆ. ಆ ಸಮಯದಲ್ಲಿ ಗಿಬ್ಬರ್ಲಿಕ್ ಆಸಿಡ್ ಜೊತೆಗೆ ಸೈಟೋಕೈನಿನ್ ದ್ರಾವಣ ಹಾರ್ಮೋನ್ ಅಂತ ಸಿಗುತ್ತೆ. ಅದರಲ್ಲಿ ಮುಖ್ಯವಾದವು ಅಂದ್ರೆ ನಿಮಗೆ CPPU, ಬೆಂಜೈಲ್ ಅಡಿನೇನು ಮತ್ತೆ ಕಂಬೈನ್, ಈ ರೀತಿ ಇದನ್ನ ಸಿಗೋದನ್ನ GA3 ಜೊತೆಗೆ ಮಾಡಿ ಇದನ್ನ ಏನ್ ಮಾಡಬೇಕು, ಪ್ರತಿ ಗೊನೆಗಳನ್ನ ಮುಳುಗಿಸಬೇಕು ಈ ದ್ರಾವಣದಲ್ಲಿ. 25 PPM GA3 ಪ್ಲಸ್ 1 PPM CPPU ಅಥವಾ 1 PPM ಕಂಬೈನ್ ಅಥವಾ 10 PPM ಬೆಂಜೈಲ್ ಅಡಿನೇನು ಈ ದ್ರಾವಣದಲ್ಲಿ ಅದ್ಬೇಕಾಗುತ್ತೆ. ಇದೇ ಕೆಮಿಕಲ್ ಅನ್ನ ಮತ್ತೆ ನೀವು ಕಾಯಿಗಳು 8-10 mm ದಪ್ಪವಾದಾಗ, ಅಂದ್ರೆ ಇದನ್ನ ಸಾಮಾನ್ಯ ಭಾಷೆಯಲ್ಲಿ ಬಟಾಣಿ ಸ್ಥಿತಿ ಬಟಾಣಿ ಗಾತ್ರದಲ್ಲಿ ಸಹ ಎರಡನೇ ಸಲ ಅದ್ಬೇಕಾಗುತ್ತೆ. ಇಷ್ಟೆಲ್ಲಾ ಮಾಡಿದ್ರು ನಿಮ್ ಗೊನೆಗಳು ತುಂಬಾ ಇನ್ನೂ ಅದರಲ್ಲಿ ಜಾಸ್ತಿ ಕಾಯಿಗಳಿರುತ್ತೆ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ಈಗ ಕೊನೆಯಲ್ಲಿ ಗೊನೆಗಳ ತುದಿಯಲ್ಲಿ 1/3 ಅದರನ್ನ ಕತ್ತರಿಸಬೇಕಾಗುತ್ತೆ. ಅದ್ರ ಜೊತೆಗೆ ಕತ್ತರಿಯಿಂದ ಹೆಚ್ಚಿನ ಕಾಯಿಗಳನ್ನ ಕತ್ತರಿಸಿ ಒಂದು ಕೊನೆಗೆ ಸಾಧಾರಣವಾಗಿ 90-110 ಕಾಯಿಗಳನ್ನ ಇಟ್ಕೊಳ್ಳೋದ್ರಿಂದ ನಿಮ್ದು ಕಾಯಿಗಳ ಗಾತ್ರ ಹೆಚ್ಚುವುದಲ್ಲದೆ ಗೊಂಚಲಿನ ಗುಣಧರ್ಮ ಸಹ ಹೆಚ್ಚಾಗುತ್ತೆ, ಮಾರುಕಟ್ಟೆಯಲ್ಲಿ ಒಳ್ಳೆ ಬೆಳೆ ಸಿಗುತ್ತೆ. ಈ ರೀತಿ ನೀವು ಸುವ್ಯವಸ್ಥಿತವಾಗಿ ಹಾರ್ಮೋನ್ಗಳನ್ನ ಉಪಯೋಗಿಸಬೇಕಾಗುತ್ತೆ. ಇನ್ನೊಂದು ಏನು ಅಂದ್ರೆ, ಈಗ ನಾವು ಈ ಚಾಟಣಿ ಮಾಡಿದಾಗ ಅಥವಾ ಪ್ರೂನಿಂಗ್ ಮಾಡಿದಾಗ ಹೊಸದಾಗಿ ಬೆಳವಣಿಗೆ ಬರುತ್ತೆ, ಅಂತ ಸಂದರ್ಭದಲ್ಲಿ ಸ್ವಲ್ಪ ರೋಗ ಕೀಟಗಳ ಹಾವಳಿ ಕೂಡ ಹೆಚ್ಚಾಗಬಹುದು. ಇದಕ್ಕಾಗಿ ಯಾವ ರೀತಿಯಾದಂತಹ ಸಸ್ಯ ಸಂರಕ್ಷಣೆಯನ್ನು ಕೈಗೊಳ್ಳಬೇಕಾಗುತ್ತೆ? ಸಂಕ್ಷಿಪ್ತವಾಗಿ ಹೇಳಬೇಕು ಅಂದ್ರೆ ಈ ಚಾಟ್ನಿ ಆದ ನಂತರ ಮುಖ್ಯವಾಗಿ ಏನ್ ಮಾಡಬೇಕು, ಅದ್ರ ರೋಗಗ್ರಸ್ತ ಕಡ್ಡಿಗಳನ್ನ ಅದನ್ನೆಲ್ಲ ತೆಗೆದುಕೊಂಡು ಸಂಗ್ರಹಿಸಿ ತೋಟದಿಂದ ದೂರ ಹೋಗಿ ಒಂದು ಹೊಂಡದಲ್ಲಿ ಹೂತು ಅದನ್ನ ಚೆನ್ನಾಗಿ ಸುಡಬೇಕಾಗುತ್ತೆ. ಮಣ್ಣು ಮುಚ್ಚಿಬಿಡ್ಬೇಕಾಗುತ್ತೆ, ಇಲ್ಲ ಸುಡಬೇಕಾಗುತ್ತೆ. ಇದರಿಂದ ಏನಾಗುತ್ತೆ, ಶಿಲೀಂಧ್ರದ ಸ್ಪೋರ್ಗಳು ಅಂತ ಏನ್ ಹೇಳ್ತೀವಿ ಅದು ಪ್ರಸರಣ ಆಗೋದು ತಡೆಗಟ್ಟಬಹುದು ಮೊದಲನೇದಾಗಿ. ಎರಡನೇದು, ಅಕ್ಟೋಬರ್ ಪ್ರೂನಿಂಗ್ ಅಥವಾ ಏಪ್ರಿಲ್ ಪ್ರೂನಿಂಗ್ ಆದ ಎರಡು ಪ್ರೂನಿಂಗ್ ಆದ ನಂತರ ಕಡ್ಡಾಯವಾಗಿ 1% ಬೋರ್ಡೋ ದ್ರಾವಣವನ್ನ ಸಿಂಪಡಿಸಬೇಕು. ಇದರಿಂದ ಅರ್ಧ ನಾವು ಹಳೆಯ ಏನೇನು ಸ್ಪೋರ್ಸ್ ಇದಾವೆ ಅದೆಲ್ಲ ನಾಶ ಮಾಡಬಹುದು. ಇದಾದ ನಂತರ ಕಡ್ಡಿಗಳು ನೇನ್ ಚಿಗುರೊಡೆಯಬೇಕು ಅಂತ ಆ ಹಂತದಲ್ಲಿ ಇದ್ದಾಗ ಫ್ಲೀ ಬೀಟಲ್ ಅಂತ ಒಂದು ಕೀಟ ಬರುತ್ತೆ. ಅದೇನ್ ಮಾಡುತ್ತೆ, ನಿಮ್ಮ ಚಿಗುರುತ್ತಿರೋ ಮಗುಗಳನ್ನ ಎಲ್ಲ ಕೆರೀಲಿಕ್ಕೆ ಆರಂಭಿಸಿ ಕೆರೆದು ತಿನ್ನುತ್ತೆ. ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಕೆಲವು ಕೀಟನಾಶಕಗಳು, ಅದರಲ್ಲಿ ಮುಖ್ಯವಾದವು ಕಾನ್ಫಿಡಾರು, ಇಮಿಡಾಕ್ಲೋಪ್ರಿಡ್ ಮತ್ತೆ ಲ್ಯಾಂಡಾ ಸೈಲೋತ್ರಿನ್ ಅಂತ, ಈ ಮೂರು ಕೆಮಿಕಲ್ನ ಯಾವ್ದಾದ್ರೂ ಒಂದನ್ನ ನೀವು ಆ ಸಮಯದಲ್ಲಿ ಸಿಂಪಡಣೆ ಮಾಡೋದ್ರಿಂದ ಈ ಫ್ಲೀ ಬೀಟಲ್ ಬಾಧೆಯನ್ನ ತಪ್ಪಿಸಬಹುದು. ಮತ್ತೆ ಎರಡು ಪ್ರೂನಿಂಗ್ ಆದ್ಮೇಲೆ 5 ಅಥವಾ 6ನೇ ಎಲೆ ಬಂದಾಗ ನಿಮ್ಗೆ ಡೌನಿ ಮಿಲ್ಡ್ಯೂ ಮತ್ತೆ ಆಂಥ್ರಾಕ್ನೋಸ್ ಅಂದ್ರೆ ಎಲೆ ಚುಕ್ಕಿ ರೋಗದ ಸಮಸ್ಯೆ ಜಾಸ್ತಿ ಬಾಧಿಸುತ್ತೆ. ಆ ಸಮಯದಲ್ಲಿ ಏನಾಗುತ್ತೆ, ನಿಮಗೆ ವಾತಾವರಣದಲ್ಲಿ ಆರ್ದ್ರತೆ ಜಾಸ್ತಿ ಇರುತ್ತೆ ಮತ್ತೆ ಬೆಳಗಿನ ಜಾವ ಸ್ವಲ್ಪ ಮಂಜು ಬಿದ್ದು ಎಲೆಗಳ ಮೇಲೆ 9-10 ಹಂಗೆ ಸೂರ್ಯ ಕಿರಣ ಜಾಸ್ತಿ ಬಿದ್ದಾಗ ಏನಾಗುತ್ತೆ, ಡೌನಿ ಮಿಲ್ಡ್ಯೂ ಶಿಲೀಂಧ್ರದ ಸ್ಪೋರ್ಗಳು ಹರಡುತ್ತೆ, ಮೊಳಕೆ ಹೊಡೆಯುತ್ತೆ. ಆ ಸಮಯದಲ್ಲಿ ಏನ್ ಮಾಡಬೇಕು, ನೀವು ಈ ತಾಮ್ರಯುಕ್ತ ಶಿಲೀಂಧ್ರ ನಾಶಕಗಳೇನಿದೆ ಅದನ್ನ ಸಿಂಪಡಿಸಬೇಕಾಗುತ್ತೆ. ಅದರಲ್ಲಿ ಮುಖ್ಯವಾದವುಗಳು COC, ಕಾಪರ್ ಆಕ್ಸಿಕ್ಲೋರೈಡ್, ಕಾಪರ್ ಆಕ್ಸೈಡ್ ಅಥವಾ ಡೈಥೆನ್ M45 ಅಂತ ಈ ರೀತಿ ಕೆಮಿಕಲ್ಸ್ ಗಳು ಸಿಗುತ್ತೆ, ಫಂಜಿಸೈಡ್ಸ್, ಅದನ್ನ ಸ್ಪ್ರೇ ಮಾಡಬೇಕಾಗುತ್ತೆ. ಮತ್ತೆ ನೀವೊಂದು ಮನದಲ್ಲಿ ಏನಿಟ್ಕೊಬೇಕು ಅಂದ್ರೆ, ಒಂದು ಸಿಸ್ಟಮಿಕ್ ಫಂಜಿಸೈಡ್ ಏನಾದ್ರು ಮಾಡಬೇಕು ಅಂದ್ರೆ ಅದಾದ ನಂತರ ಕಡ್ಡಾಯವಾಗಿ ಒಂದು ಕಾಂಟ್ಯಾಕ್ಟ್ ಫಂಜಿಸೈಡ್ ಮಾಡಬೇಕು. ನೀವು ಪ್ರತಿ ಸಾರಿ ಒಂದೇ ಕೆಮಿಕಲ್ ಅನ್ನ ಸ್ಪ್ರೇ ಮಾಡ್ತಿರೋದ್ರಿಂದ ಈ ಶಿಲೀಂಧ್ರಗಳಲ್ಲಿ ಏನಾಗುತ್ತೆ, ಪ್ರತಿರೋಧಕ ಶಕ್ತಿ ಬರುತ್ತೆ. ಅದಕ್ಕೋಸ್ಕರ ನೀವು ಸಾಧ್ಯವಾದಷ್ಟು ಬೇರೆ ಬೇರೆ ಫಂಜಿಸೈಡ್ಸ್ ಗಳನ್ನ ಉಪಯೋಗಿಸಿ ನೀವು ಈ ಪ್ರತಿರೋಧಕ ಶಕ್ತಿಯನ್ನ ಕಡಿಮೆ ಮಾಡಬಹುದು. ಮತ್ತೆ ಇನ್ನೊಂದು ಹೇಳೋದು ಅಂದ್ರೆ, ಇದಾದ ನಂತರ ನಮಗೆ ಕಾಯಿಗಳು ಬಲಿಯೋ ಟೈಮ್ನಲ್ಲಿ ಮತ್ತೆ ಕಡ್ಡಿಗಳು ಮೆಚೂರ್ ಆಗೋ ಟೈಮ್ನಲ್ಲಿ ಪೌಡ್ರಿ ಮಿಲ್ಡ್ಯೂ ಅನ್ನೋ ರೋಗ ಜಾಸ್ತಿ ಬರುತ್ತೆ, ಬೂದಿ ರೋಗ ಅಂತ ಹೇಳ್ತೀವಿ. ಅದಕ್ಕೆ ನೀವು ಗಂಧಕಯುಕ್ತ ಇದು ಶಿಲೀಂಧ್ರ ನಾಶಕಗಳು ಅಂದ್ರೆ ನಿಮ್ಗೆ ಸಲ್ಫರ್ ಫಂಜಿಸೈಡ್ಸ್ ಅದನ್ನ ನೀವು ಜಾಸ್ತಿಯಾಗಿ ಕೊಡಬೇಕಾಗುತ್ತೆ. ಮತ್ತೆ ಇದ್ರ ಜೊತೆಗೆ ನೀವು ಸ್ವಲ್ಪ ಈ ಸಮಯದಲ್ಲಿ ಪೊಟ್ಯಾಸಿಯಂ ಅಂಶವನ್ನು ಜಾಸ್ತಿ ಮಾಡಿದ್ರೆ ಅದು ತಾನಾಗೆ ತಾನೇ ಗಿಡಗಳಲ್ಲಿ ನಿರೋಧಕ ಶಕ್ತಿ ಹೆಚ್ಚಾಗಿ ಬರುತ್ತೆ. ಆದ್ರಿಂದ ಈ ರೀತಿ ನೀವು ಡೌನಿ ಮಿಲ್ಡ್ಯೂ, ಪೌಡ್ರಿ ಮಿಲ್ಡ್ಯೂ ಮತ್ತೆ ಆಂಥ್ರಾಕ್ನೋಸ್ ತಡೆಗಟ್ಟಲು ಈ ಕೆಮಿಕಲ್ ಗಳನ್ನ ಯೂಸ್ ಮಾಡಬೇಕು. ಜೊತೆಗೆ ಈಗ ಚಳಿಗಾಲ ಮುಗಿಯುತ್ತೆ, ನಿಮ್ದು ಅಕ್ಟೋಬರ್ ಪ್ರೂನಿಂಗ್ ಆದ್ಮೇಲೆ ಚಳಿಗಾಲ ಮುಗಿದು ಬೇಸಿಗೆ ಬರಕ್ಕೆ ಶುರುವಾಗುತ್ತೆ. ಆ ಸಮಯದಲ್ಲಿ ಹಣ್ಣುಗಳು ಹಣ್ಣಾಗೋ ಸಮಯದಲ್ಲಿ ಇರುತ್ತೆ ಕಾಯಿಗಳು, ಆವಾಗ ನಿಮ್ಗೆ ಮಿಲಿ ಬಗ್ ಸಮಸ್ಯೆ ಸ್ವಲ್ಪ ಜಾಸ್ತಿ ಬರುತ್ತೆ, ಬಿಳಿ ತಿಗಣೆ ಅಂತ ಏನ್ ಹೇಳ್ತೀವಿ ಅದು ಜಾಸ್ತಿ ಆಗುತ್ತೆ. ಅದ್ರ ಬಾಧೆ ಜಾಸ್ತಿ ಆದ್ರೆ ಏನಾಗುತ್ತೆ, ನಿಮ್ಮ ಹಣ್ಣಿನ ಗುಣಮಟ್ಟ ಅದೇನಾಗುತ್ತೆ, ನಿಮ್ಮ ಗೊಂಚಲಿನಲ್ಲಿ ಪೂರ್ತಿ ಹುಳುಗಳು ತುಂಬಿ ಹಣ್ಣಿನ ಗುಣಮಟ್ಟ ಕಡಿಮೆ ಆಗುತ್ತೆ. ಅದರಿಂದ ಆ ಸಮಯದಲ್ಲಿ ಸ್ವಲ್ಪ ನೀವು ಈ ಬಿಳಿ ತಿಗಣೆಯನ್ನು ಇದು ಮಾಡಲಿಕ್ಕೆ, ಕಂಟ್ರೋಲ್ ಮಾಡಲಿಕ್ಕೆ ಕೆಲವು ಕೆಮಿಕಲ್ಗಳಾದ ಬಿಪ್ರೋಫೆಸಿನ್ ಅಂತ ಸಿಗುತ್ತೆ, ಮತ್ತೆ ನೂವಾನ್, ಮಿಥೋಮಿಲ್ ಅಂತ, ಈ ಕೆಮಿಕಲ್ಗಳನ್ನ, ಕೀಟನಾಶಕಗಳನ್ನ ಸಿಂಪಡಣೆ ಮಾಡಿ, ಜೊತೆಗೆ ಸ್ವಲ್ಪ ಜೈವಿಕ ನಿಯಂತ್ರಣಗಳನ್ನು, ಲೇಡಿ ಬರ್ಡ್ ಬೀಟಲ್ ಸಿಗುತ್ತೆ, ವರ್ಟಿಸಿಲಿಯಂ ಅಂತ ಸಿಗುತ್ತೆ, ಇದನ್ನೆಲ್ಲ ನೀವು ಉಪಯೋಗಿಸೋದ್ರಿಂದ ಈ ಮಿಲಿ ಬಗ್ ಬಾಧೆಯನ್ನು ಸಂಪೂರ್ಣವಾಗಿ ತಡಿಬಹುದು. ಮತ್ತೆ ಇನ್ನೊಂದು ವಿಶೇಷ ಏನಂದ್ರೆ, ದ್ರಾಕ್ಷಿಯಲ್ಲಿ ಶಿಫಾರಸು ಮಾಡಿದ ಕೀಟನಾಶಕಗಳನ್ನ ಮಾತ್ರ ಬಳಸಬೇಕು. ಅಂದ್ರೆ ಸೆಂಟ್ರಲ್ ಇನ್ಸೆಕ್ಟಿಸೈಡ್ ಬೋರ್ಡ್ನವರು ಕೆಲವು ಔಷಧಿಗಳನ್ನ ಶಿಫಾರಸು ಮಾಡಿರ್ತಾರೆ, ಅದಕ್ಕೆ ಲೇಬಲ್ ಕ್ಲೇಮ್ ಇರುತ್ತೆ, ನೀವು ಅದನ್ನ ಮಾತ್ರ ಉಪಯೋಗಿಸೋದು ಸೂಕ್ತ. ಮತ್ತೆ ಕೀಟ ಶಿಲೀಂಧ್ರ ನಾಶಕಗಳನ್ನು ಉಪಯೋಗಿಸೋ ಮೊದಲು ಅವುಗಳನ್ನು ಕಟಾವಿಗೆ ಎಷ್ಟು ದಿನದ ಮುಂಚೆ ಉಪಯೋಗಿಸ್ಬೇಕು, ಮತ್ತೆ ಅವುಗಳು ಅವಶೇಷ ಇಲ್ಲದೆ ಎಷ್ಟು ಬೇಗ ನಿರ್ಮಾಣ ಆಗುತ್ತೆ ಅದನ್ನ ನೀವು ತಜ್ಞರ ಸಲಹೆ ಪಡಿಬೇಕು. ಅದನ್ನ ಮಾಡೋದ್ರಿಂದ ನೀವು ರಾಸಾಯನಿಕ ಮುಕ್ತ ಉತ್ತಮ ಗುಣಮಟ್ಟದ ದ್ರಾಕ್ಷಿಯನ್ನ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಇದರಿಂದ ನೀವು ಮಾರುಕಟ್ಟೆಯಲ್ಲಿ ಸಹ ಹೆಚ್ಚು ಲಾಭವನ್ನು ಪಡೆಯಬಹುದು, ಮತ್ತೆ ನಿಮ್ಮ ಈ ತಿನ್ನುವ ಹಣ್ಣನ್ನು ತಿನ್ನುವವರಿಗೂ ಸಹ ಯಾವುದೇ ವಿಷಯುಕ್ತ ಒಂದು ಪರಿಣಾಮ ಉಂಟಾಗದ ರೀತಿ ಒಳ್ಳೆಯ ರೀತಿಯಲ್ಲಿ ನೀವು ದ್ರಾಕ್ಷಿಯನ್ನ ಕೊಡಬಹುದು. ರೈತ ಬಾಂಧವರೇ, ತಮಗೆ ಈ ದ್ರಾಕ್ಷಿ ಬೆಳೆಯ ನಿರ್ವಹಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಜೆ ಸತೀಶ್ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9036149501. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9036149501. ತುಂಬ ಸಂತೋಷ ಡಾಕ್ಟರ್ ಸತೀಶ್ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ದ್ರಾಕ್ಷಿ ಬೆಳೆಯಲ್ಲಿ ಚಾಟಣಿ ಮಾಡುವಂಥ ಕ್ರಮ ಮತ್ತು ಆ ಚಾಟಣಿಯ ಮಾಡಿದ ನಂತರ ಏನೇನು ಕ್ರಮಗಳನ್ನು ಅನುಸರಿಸಿ ತೋಟದ ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೆಳಗರೆ ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ದ್ರಾಕ್ಷಿ ಬೆಳೆಯಲ್ಲಿ ಬಳ್ಳಿ ಸವರುವಿಕೆ ಮತ್ತು ನಿರ್ವಹಣಾ ಕ್ರಮಗಳನ್ನು ಕುರಿತು ಬೆಂಗಳೂರಿನ ಹೆಸರುಘಟ್ಟದ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಪ್ರಧಾನ ವಿಜ್ಞಾನಿಗಳಾದ ಡಾ ಜೆ ಸತೀಶ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಕೃಷಿರಂಗ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಈಗ ಪ್ರಕಟಣೆಗಳು. ಸೆಪ್ಟೆಂಬರ್ 3ರಂದು ವಿವೇಕನಗರ ಪೋಸ್ಟ್ ಆಫೀಸ್ ಮುಂದೆ ಸುಮಾರು 25-30 ವರ್ಷದ ಯುವಕ ಮಲಗಿದ ಸ್ಥಿತಿಯಲ್ಲಿ ಮೃತಪಟ್ಟಿದ್ದಾರೆ. 5.5 ಅಡಿ ಎತ್ತರ, ಸಾಧಾರಣ ಮೈಕಟ್ಟು, ಕಪ್ಪು ಮೈಬಣ್ಣ, ನೀಲಿ ಮತ್ತು ಕೆಂಪು ಬಣ್ಣದ ತುಂಬುತೋಳಿನ ಶರ್ಟ್, ನೀಲಿ ಜೀನ್ಸ್ ಪ್ಯಾಂಟ್ ಧರಿಸಿದ್ದಾರೆ. ಸೆಪ್ಟೆಂಬರ್ 5ರಂದು ಸುಮಾರು 40 ವರ್ಷದ ಅಪರಿಚಿತ ವ್ಯಕ್ತಿಯು ಬೆಂಗಳೂರು ನಗರ ರೈಲು ನಿಲ್ದಾಣದ ಮುಂಭಾಗ ಕಾರ್ ಪಾರ್ಕಿನ ಬಳಿ ಸ್ವಾಭಾವಿಕವಾಗಿ ಮೃತಪಟ್ಟಿದ್ದಾರೆ. ಸುಮಾರು 165 ಸೆಂಟಿಮೀಟರ್ ಎತ್ತರವಿದ್ದಾರೆ. ಸಾಧಾರಣ ಶರೀರ, ಸಾದಾ ಕಪ್ಪು ಮೈಬಣ್ಣ, ಕೋಲುಮುಖ, ನೀಳವಾದ ಮೂಗು. ಸೆಪ್ಟೆಂಬರ್ 5ರಂದು ಬೆಂಗಳೂರು ಬೆಂಗಳೂರಿನ ಹೆಬ್ಬಾಳ ಮತ್ತು ಬಾಣಸವಾಡಿ ರೈಲು ನಿಲ್ದಾಣಗಳ ಮಧ್ಯೆ ಸುಮಾರು 80 ವರ್ಷದ ಅಪರಿಚಿತ ಮಹಿಳೆಯೊಬ್ಬರು ರೈಲಿಗೆ ಸಿಲುಕಿ ಮೃತಪಟ್ಟಿದ್ದಾರೆ. 5.5 ಅಡಿ ಎತ್ತರ, ತೆಳು ಶರೀರ, ದುಂಡು ಮುಖ, ಚಿಕ್ಕದಾದ ಮೂಗು, ಕೆಳಗಿನ ದವಡೆಯ ಹಲ್ಲುಗಳು ಇರುವುದಿಲ್ಲ. ಏಪ್ರಿಲ್ 7ರಂದು ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣಾ ಸರಹದ್ದಿನಲ್ಲಿರುವ ಹೊಸರೋಡ್ ಜಂಕ್ಷನ್ ಬಳಿಯ ಹೊಸೂರು ಬೆಂಗಳೂರು ಮುಖ್ಯ ರಸ್ತೆ ಪಕ್ಕದ ಕಬ್ಬಿಣದ ಬ್ಯಾರಿಕೇಡ್ ಬಳಿ ಸುಮಾರು 60 ವರ್ಷದ ಅಪರಿಚಿತ ವ್ಯಕ್ತಿಯು ಅಸ್ವಸ್ಥರಾಗಿದ್ದವು. ಬಿದ್ದಿದ್ದವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಾಗ ಈ 60 ವರ್ಷದ ಅಪರಿಚಿತ ವ್ಯಕ್ತಿಯು ಮೃತಪಟ್ಟಿದ್ದಾರೆ. 6.2 ಅಡಿ ಎತ್ತರ, ಸಾಧಾರಣ ಮೈಕಟ್ಟು, ಕೋಲು ಮುಖ, ಕಪ್ಪು ಮೈಬಣ್ಣ, ಬಲ ಎದೆಯ ಮೇಲೆ ಒಂದು ಕಪ್ಪು ಮಚ್ಚೆ ಇರುತ್ತದೆ, ಬಲಗಾಲಿನ ಪಾದದ ಮೇಲೆ ಹಾಗೂ ಬಲ ಮೊಣಕೈ ಹಿಂದೆ ಗಾಯದ ಗುರುತಿದೆ. ಕೆಂಪು ಮತ್ತು ನೀಲಿ ಬಣ್ಣದ ಚೌಕಳಿಯ ಉದ್ದ ತೋಳಿನ ರೆಡಿಮೇಡ್ ಶರ್ಟ್ ಹಾಗೂ ಕಪ್ಪು ಬಣ್ಣದ ಟ್ರ್ಯಾಕ್ ಪ್ಯಾಂಟ್ ಧರಿಸಿದ್ದಾರೆ. ಸೆಪ್ಟೆಂಬರ್ 5ರಂದು ಜಾಲಹಳ್ಳಿ ಪೊಲೀಸ್ ಠಾಣಾ ಸರಹದ್ದಿನ ಎಸ್ಇಎಸ್ ರಸ್ತೆಯ ಮುತ್ಯಾಲಮ್ಮ ಜಂಕ್ಷನ್ ಬಳಿ ಹೊಸದಾಗಿ ನಿರ್ಮಾಣವಾಗುತ್ತಿರುವ ಅಪಾರ್ಟ್ಮೆಂಟ್ ಎದುರು ಫುಟ್ಪಾತ್ನಲ್ಲಿ ಸುಮಾರು 60 ವರ್ಷ ವಯಸ್ಸಿನ ಅಪರಿಚಿತ ಮಹಿಳೆಯೊಬ್ಬರು ಅಸ್ವಸ್ಥರಾಗಿದ್ದವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಾಗ ಮೃತಪಟ್ಟಿದ್ದಾರೆ. ಸಾಧಾರಣ ಮೈಕಟ್ಟು, ದುಂಡು ಮುಖ, ಗೋಧಿ ಮೈಬಣ್ಣ, 5 ಅಡಿ ಎತ್ತರ, ನೇರಳೆ ಬಣ್ಣದ ಸ್ವೆಟರ್, ನೀಲಿ ಬಣ್ಣದ ಬ್ಲೌಸ್ ಹಾಗೂ ವಿವಿಧ ಹೂವಿನ ಚಿತ್ರವಿರುವ ನೀಲಿ ಬಣ್ಣದ ಸೀರೆಯನ್ನು ಧರಿಸಿದ್ದಾರೆ. ಸುಮಾರು 65-70 ವರ್ಷ ವಯಸ್ಸಿನ ಅಪರಿಚಿತ ವ್ಯಕ್ತಿಯು ಉಪ್ಪಾರ್ಪೇಟೆ ಪೊಲೀಸ್ ಠಾಣಾ ಸರಹದ್ದಿನ ಎಸ್ಸಿ ರಸ್ತೆಯ ಸಂಗಮ್ ಕ್ರಾಸ್ನ ಎಚ್ಎಂಟಿ ವಾಚ್ ಅಂಗಡಿಯ ಮುಂಭಾಗ ಫುಟ್ಪಾತ್ನಲ್ಲಿ ಮಲಗಿದ ಸ್ಥಿತಿಯಲ್ಲಿ ಮೃತಪಟ್ಟಿದ್ದಾರೆ. ಸುಮಾರು 5.5 ಅಡಿ ಎತ್ತರ, ಕೋಲುಮುಖ, ಸಾಧಾರಣ ಮೈಕಟ್ಟು, ಕಪ್ಪು ಮೈಬಣ್ಣ, ಎಡಗೈ ಮತ್ತು ಬಲಗೈನ ಎರಡರ ಮೇಲೂ ರಂಗೋಲಿ ಆಕಾರದ ಹಚ್ಚೆಯ ಗುರುತಿದೆ, ಬಲಗಾಲಿನ ಪಾದದ ಮೇಲೆ ಗಾಯವಾಗಿದೆ, ಬಿಳಿ ಬಣ್ಣದ ಶರ್ಟ್ ಮತ್ತು ಗ್ರೇ ಕಲರ್ ಪ್ಯಾಂಟ್ ಧರಿಸಿರುತ್ತಾರೆ. ಇವರುಗಳ ವಾರಸುದಾರರು ಯಾರಾದರೂ ಇದ್ದಲ್ಲಿ ಹತ್ತಿರದ ಪೊಲೀಸ್ ಠಾಣೆ ಅಥವಾ ಪೊಲೀಸ್ ಕಂಟ್ರೋಲ್ ರೂಮ್ ಅನ್ನು ಸಂಪರ್ಕಿಸಲು ಕೋರಲಾಗಿದೆ. ಅಪರಿಚಿತ ಮೃತ ವ್ಯಕ್ತಿಗಳ ವಾರಸುದಾರರ ಪತ್ತೆಗಾಗಿ ಪ್ರಕಟಣೆಗಳನ್ನು ಕೇಳಿದಿರಿ.